ಸೊ ಆ ನಿಟ್ಟಿನಲ್ಲಿ ಯಾವ ಕಾಲದಲ್ಲಿ ನಾಟಿ ಮಾಡಬೇಕು ಅಂದರೆ ಎಲ್ಲ ರೈತ ಬಂದವರು ಮಳೆಗಾಲದಲ್ಲಿ ಮಾತ್ರ ನಾವು ತೆಂಗು ಅಥವಾ ಅಡಿಕೆನ ನಾವು ನಾಟಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಮೇ ಮೊದಲನೇ ವಾರದಲ್ಲಿ ಈ ಥರ ಉತ್ಕೃಷ್ಟವಾದ ಸಸಿಗಳನ್ನು ನಮ್ಮದೇನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಒಂದಷ್ಟು ನಿಗದಿ ಮಾಡಿದೆ ಆ ಸಂಸ್ಥೆಗಳಿಂದ ಖರೀದಿ ಮಾಡಿ ಅಲ್ಲೇ ಮಾತ್ರ ನೀವು ಆ ತೆಂಗಿನ ಸಸಿಗಳನ್ನು ನಾಟಿ ಮಾಡಬೇಕು. ನಿಮಗೆಲ್ಲ ಅಂತರದೆಲ್ಲ ಗೊತ್ತಿದೆ. ಸೊ ಸಾಲಿಂದ ಸಾಲಿಗೆ ಎಂಟಡಿ, ಗಿಡದಿಂದ ಗಿಡಕ್ಕೆ ಎಂಟಡಿ ಆದರೆ ಒಂದು ಎಕರೆ ಸಸಿಗಳನ್ನಲ್ವೇ ಅಡಿಕೆ ಸಸಿಗಳನ್ನು. ಸೊ ಒಂದು ಎಕರೆಗೆ ಸರಿಸುಮಾರು 548 ಗಿಡಗಳನ್ನು ನಾವು ನಾಟಿ ಮಾಡ್ಬೋದು. ಯಾಕೆ ಕೆಲವು ಭಾಗದಲ್ಲಿ ರೈತರು 6 ಅಡಿ 5 ಅಡಿ ಅಷ್ಟಕ್ಕೆ ಹೋಗ್ತಾರೆ. ಸೊ ಖಂಡಿತವಾಗಿದ್ದು ಶಿಫಾರಸು ಮಾಡಿದ್ದಂದರೆ 8 ಅಡಿ 8 ಅಡಿ ಸಾಲಿಂದ ಹೋದರೆ ನಮಗೆ ಮುಂದಿನ ದಿನಗಳಲ್ಲಿ ಉತ್ಕೃಷ್ಟವಾದ ಇಳುವರಿ ಬರುತ್ತೆ. ಇದು ನೀರನ್ನು ಭಾಳ ಪ್ರೀತಿ ಮಾಡ್ತಕ್ಕಂಥ ಗಿಡ. ಸೊ ಆ ನಿಟ್ಟಿನಲ್ಲಿ ಇದಕ್ಕೂ ಕೂಡ ಎಲ್ಲೆಲ್ಲಿ ನೀರಿನ ಸೌಲಭ್ಯ ಇದೆಯಾ ಅಂಥ ಭಾಗದಲ್ಲಿ ಮಾತ್ರ ರೈತ ಬಾಂಧವರು ಈ ಗಿಡನ ವ್ಯಾಪಕವಾಗಿ ನಾಟಿ ಮಾಡಬೇಕಾಗುತ್ತೆ. ಅಡಿಕೆ ಬೆಳೆಯೋರೆಲ್ಲರೂ ಕೂಡ ಸಿದ್ದಪ್ಪನವರೇ ಸ್ಥಳೀಯ ತಳಿಗಳಿಗೆ ಹೋಗ್ತಾರೆ. ಅಂದರೆ ಅವರ ಪ್ರದೇಶದಲ್ಲಿ ಸುತ್ತಮುತ್ತ ಬೆಳೆದಿರುವಂತಹ ತಳಿಗಳೇ ಬಹಳ ಶ್ರೇಷ್ಠ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿದೆ. ಆದರೆ ಅಡಿಕೆ ತಳಿ ಅಭಿವೃದ್ಧಿ ಮಾಡೋಕ್ಕೇನೆ ಒಂದು ಸಂಶೋಧನಾ ಕೇಂದ್ರ ಇದೆ. ಸಾಕಷ್ಟು ತಳಿಗಳು ಕೂಡ ಅಲ್ಲಿ ಲಭ್ಯ ಇದ್ದಾವೆ. ತಮ್ಮ ಸಜೆಷನ್ ಏನು, ಏನು ಮಾಡ್ಬೋದು ಅಂತ ರೈತರು? ಸೊ ಆ ನಿಟ್ಟಿನಲ್ಲಿ ನಮಗೆ ಕೇಂದ್ರ ಪುರಸ್ಕೃತ ಒಂದು ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲ ಅಂತ ಒಂದು ಪ್ರದೇಶ ಇದೆ ಮಂಗಳೂರು ಹತ್ರ. ಸೊ ಅಲ್ಲೂ ಕೂಡ ಉತ್ಕೃಷ್ಟವಾದ ಗಿಡಗಳನ್ನು ರೈತರಿಗೆ ನೀಡ್ತಾ ಇದ್ದಾರೆ. ಸೊ ಅದೇ ರೀತಿ ತುಮಕೂರು ಜಿಲ್ಲೆಯ ಈರಳ್ಳಿ ಅಂತ ಒಂದು ಕೆವಿಕೆ ಇದೆ, ಅಲ್ಲೂ ಕೂಡ ಈರಳ್ಳಿ ಡಾಫ್, ಈರಳ್ಳಿ ಟಾಲ್ ಅಂತ ತಳಿಗಳನ್ನು ಕೊಡ್ತಿದ್ದಾರೆ. ಸೊ ಸ್ಥಳೀಯ ತಳಿಗಳನ್ನು ಬಿಟ್ಟು ಹೊಸ ಹೊಸ ಸುಧಾರಿತ ತಳಿಗಳನ್ನು ರೈತರು ಬೆಳೆದಿದ್ದೇ ಅದರಲ್ಲಿ ನಮಗೇನು ಈಗ 5 ಕೆಜಿಯಷ್ಟು ಚಾಲಿ ಬರ್ತಿದೆ. ಖಂಡಿತವಾಗಿ ಕೆಲವು ಭಾಗದಲ್ಲಿ 15 ಕೆಜಿ 18 ಕೆಜಿಯಷ್ಟು ಹಸಿ ಅಡಿಕೆನ ತಗೊಳ್ತಾ ಇದ್ದಾರೆ. ಉದಾಹರಣೆಗೆ ಮಂಗಳ, ಸುಮಂಗಳ, ಮೋಹಿತ್ ನಗರ್ ಅಥವಾ ಈರಳ್ಳಿ ಟಾಲು, ಈರಳ್ಳಿ ಡ್ವಾರ್ಫು, ಎಲ್ಲಿ ಹೆಚ್ಚಾಗಿ ನೀರಿದೆ ಅಂಥ ಪ್ರದೇಶದಲ್ಲಿ ಸೊ ಒಂದು ಸಂಕಣ ತಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದೇ VTLS-1, VTLS-2 ಅಂತ, ಅಂದರೆ ವಿಟಲ್ ಅರಕನೆಟ್ ಹೈಬ್ರಿಡ್ 1 ಅಂತ, ಅದು ಕೂಡ ತುಂಬ ವ್ಯಾಪಕವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ನಾಟಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸುಧಾರಿತ ತಳಿಗಳನ್ನು ನಮ್ಮ ಭಾಗದಲ್ಲಿ ನಾನು ಮೊದಲೇ ಹೇಳ್ದಂಗೆ ಮೋಹಿತ್ ನಗರ್ ಅಥವಾ VTLS-1, VTLS-2, ಈರಳ್ಳಿ ಟಾಲ್, ಈರಳ್ಳಿ ಡ್ವಾರ್ಫು, ಅವು ಬಯಲು ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು. ಸೊ ಈ ತಳಿಗಳನ್ನು ಕಂಡಿದ್ದೇ ಆದಲ್ಲಿ ಖಂಡಿತವಾಗಿ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು ಸರ್. ಅಂದರೆ ಗೋಟನ್ನು ತಂದು ಅವರೇ ಸಸಿ ಮಾಡ್ಕೊಳ್ಳೋದು ಒಳ್ಳೇದು ಅಂತೀರೋ ಅಥವಾ ಸಸಿಗಳನ್ನೇ ತರೋದು ಒಳ್ಳೇದು ಅಂತೀರೋ? ಇಲ್ಲ, ಅಂದರೆ ಇಲ್ಲಿ ನಾವು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ಅಲ್ಲೇ ಸಂಸ್ಥೆಗಳಿಂದ ಮಾತ್ರ ನಾವು ಗಿಡಗಳನ್ನು ಖರೀದಿ ಮಾಡಬೇಕು. ಕೆಲವು ಭಾಗದಲ್ಲಿ ಪ್ರಗತಿಪರ ರೈತರು ಕೂಡ ಅದನ್ನು ಒಂದು ನಿರ್ದಿಷ್ಟ ಕ್ರಮಗಳನ್ನು ಅನುಸರಿಸಿ ಅವರು ಸಸಿಗಳನ್ನು ಉತ್ಪಾದನೆ ಮಾಡ್ತಾರೆ. ಯಾಕೆಂದರೆ ಅದನ್ನ ಪ್ರಾಥಮಿಕ ಸಸಿ ಮಾಡಿ, ದ್ವಿತೀಯ ಸಸಿ ಮಾಡಿ, ಅಥವಾ ನಾವು ಮರನ ಯಾವ ಥರ ಗುರುತು ಮಾಡಬೇಕು. ಯಾಕೆಂದರೆ ಗೋಟನ್ನು ನಾವು ತಗೋಬೇಕಾದ್ರೆ ಸಸಿಗಳ ಉತ್ಪಾದನೆಗೆ ಸರಿಸುಮಾರು 15-20 ವರ್ಷ ಆ ಮರಕ್ಕೆ ವಯಸ್ಸಾಗಿರಬೇಕು. ಸೊ ಅಂಥ ಒಂದು ವಯಸ್ಸಿನ ಆ ಗಿಡದಲ್ಲಿ ಮಾತ್ರ ತಗೋಬೇಕು. ಜೊತೆಗೆ ಮಧ್ಯದ ಗೊಂಚಲಲ್ಲಿ ಮಾತ್ರ ಹಣ್ಣುಗಳನ್ನು ನಾವು ಬೇರ್ಪಡಿಸಬೇಕಾಗುತ್ತೆ. ತುತ್ತ ತುದಿಲಿ ಅಥವಾ ಕೊನೆಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೀಜಗಳ ಸಂಗ್ರಹಣೆಗೆ ತಗೋಬಾರ್ದು. ಹಣ್ಣಾದ ಒಂದು ಮರದಿಂದ ಮಧ್ಯದ ಗೊಂಚಲಲ್ಲಿ ನಾವು ಕಾಯಿಗಳನ್ನು ತೆಗೆದುಕೊಂಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ವಯಸ್ಸು ಮುಖ್ಯ. ಮತ್ತು ಕಾಲ, ಯಾವ ಕಾಲದಲ್ಲಿ ನಾವು ರೈತರು ಪ್ರಗತಿಪರ ರೈತರು ಅಥವಾ ನಾವೇ ಸಸಿಗಳನ್ನ ಮಾಡ್ಕೋಬೇಕು ಅಂದರೆ, ಸೊ ಖಂಡಿತವಾಗಿ ಬೀಜಗಳನ್ನು ನಾವು ಸಂಗ್ರಹಣೆ ಮಾಡಬೇಕು ಅಂದರೆ ದೀಪಾವಳಿ ಟೈಮಲ್ಲಿ ಅಂತ ಹೇಳ್ತೀವಿ. ಸೊ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚು ಈ ಒಂದು ಕಾಲದಲ್ಲಿ ಮಾತ್ರ ಆ ಗೋಟುಗಳನ್ನು ಸಂಗ್ರಹಣೆ ಮಾಡಿ ದ್ವಿತೀಯ ಮಡಿ ಮತ್ತು ಪ್ರಾಥಮಿಕ ಸಸಿ ಮಡಿಗಳನ್ನು ತಯಾರು ಮಾಡಿ ಆ ಸಸಿ ಮಡಿಗೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ನಾವು ಆಯ್ಕೆ ಮಾಡಬೇಕು ನರ್ಸರಿ ಬೆಡ್ಡಲ್ಲಿ. ಯಾವುದೇ ಕಾರಣಕ್ಕೂ ಕೆಲವು ಭಾಗದಲ್ಲಿ ಹೆಚ್ಚಾಗಿ ನೀರಿನಿಲ್ಲ ಪ್ರದೇಶಗಳಲ್ಲಿ ನಾವು ನರ್ಸರಿ ಮಾಡಿಬಿಡ್ತಿದ್ವಿ. ಸೊ ಖಂಡಿತವಾಗದು ಕೊಳೆ ರೋಗಕ್ಕೆ ಭಾಳ ತುತ್ತಾಗ್ತವೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ಇಟ್ಕೊಂಡಿದ್ದೇ ಆದಲ್ಲಿ ನಾವು ಒಳ್ಳೆ ಉತ್ಕೃಷ್ಟವಾದ ಸಸಿಗಳನ್ನು ಉತ್ಪಾದನೆ ಮಾಡಿ 1 ವರ್ಷಗಳ ಕಾಲ ಇರಬೇಕು, ಆ ವಯಸ್ಸಾಗಿರಬೇಕು ಸರಿಸುಮಾರು. ನಿಮ್ಗೆ ಯಾವತ್ತೂ ರೈತರು ಕಾಂಡದ ಸುತ್ತಳತೆ ನೋಡಬೇಕು, ಎತ್ತರಿಗಿಂತ ಸುತ್ತಳತೆ ಮಾಡಿದ್ದೇ ಆದಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಸೊ ಆಗ್ನಲ್ಲಿ 4-5 ಎಲೆ ಇರುತ್ತೆ, ಆಮೇಲೆ 12-18 ತಿಂಗಳ ಕಾಲ ಅಂದರೆ ವಯಸ್ಸಾದಂಥ ಸಸಿಗಳನ್ನು ನಾವು ಭೂಮಿಗೆ ನಾಟಿ ಮಾಡಿದ್ದೇ ಆದಲ್ಲಿ ಸುತ್ತಳತೆ ಎಷ್ಟಿರಬೇಕಾಗತ್ತೆ ಅಂತ 7-8 ಸೆಂಟಿಮೀಟರ್ ಅಷ್ಟು ಸುತ್ತಳತೆ ಆಗಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತರು ದಪ್ಪವಾದ ಕಾಂಡದನ್ನು ಮಾತ್ರ ಆಯ್ಕೆ ಮಾಡಬೇಕು ಸಸಿಗಳಲ್ಲಿ. ಈಗ ನೀವು ಒಂದಷ್ಟು ಸಂಶೋಧನಾ ಸಂಸ್ಥೆಗಳು ಹೇಳಿದ್ರಲ್ಲ, ಹಿರೇಹಳ್ಳಿ ಮತ್ತು ವಿಟ್ಲ, ಅಲ್ಲಿ ಗೋಟನ್ನು ಕೊಡ್ತಾರೆ ಅಥವಾ ಸಸಿ ಮಾತ್ರ? ಇಲ್ಲ, ಅಲ್ಲೆಲ್ಲ ಬರೀ ಸಸಿಗಳನ್ನೇ ಕೊಡ್ತಾರೆ. ಸೊ ಕೆಲವು ನಿರ್ದಿಷ್ಟ ರೈತರನ್ನ ಗುರುತು ಮಾಡಿದರೆ ಅಲ್ಲೋಗಿ ನೀವು ಆ ಪ್ರಗತಿಪರ ರೈತರಿಂದ ನೀವು ಗೋಟುಗಳನ್ನು ಕೂಡ ಖರೀದಿ ಮಾಡಬಹುದು. ಮುಂಚೆನೆ ಹೇಳಿರ್ಬೇಕಾಗತ್ತಾ? ಖಂಡಿತವಾಗಿ ಮುಂಚೆನೆ ಹೇಳಬೇಕಾಗುತ್ತೆ ಸರ್. ಹೇಳಿ ಈ ಥರ ಸಸಿ ನಮಗಿಷ್ಟು ಬೇಕು ಅಂತ ಹೇಳಿ ಹೋಗಿ ತಗೊಂಬರ್ಬೇಕು. ಮಾಡಬೇಕಾಗುತ್ತೆ. ಸೊ ನಿಮ್ಮ ಸಲಹೆ ಏನು ಅಂತಂದ್ರೆ ಸ್ಥಳೀಯ ತಳಿಯಿಂದಲೇ ಹೋಗಬೇಡಿ, ಸುಧಾರಿತ ತಳಿಗಳನ್ನು ಹಾಕಿ. ಖಂಡಿತವಾಗಿ ಸರ್. ಓಕೆ ಹೇಳಿ ಸರ್. ಸೊ ಆ ನಿಟ್ಟಿನಲ್ಲಿ ನಾವು ಈಗ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಲ್ಲೂ ಕೂಡ ಒಂದಷ್ಟು ಸುಧಾರಿತ ಮಂಗಳ ಮೋಹಿತ್ ನಗರ್ ಅಂತ ತಳಿಗಳನ್ನ ಅಂದ್ರೆ ಗೋಟುಗಳನ್ನ ಖರೀದಿ ಮಾಡಿ ರೈತರಿಗೆ ಕೊಡ್ತಿದ್ದೆ. ಕೆಲವೇ ಒಂದು 5-6 ತಿಂಗಳಾದ್ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೂಡ ರೈತರಿಗೆ ಅದನ್ನ ನೀಡ್ತಾ ಇದೀವಿ. ಯಾರು ಆಸಕ್ತಿ ಇದ್ದ ರೈತರು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರನ್ನ ಸಂಪರ್ಕ ಮಾಡಬಹುದು, ಈ ತರ ಸುಧಾರಿತ ತಳಿಗಳನ್ನ ಬೆಳೀರಿ. ಅದೇ ರೀತಿ ನಾವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಯಾಕೆಂದ್ರೆ ಎಲ್ಲ ಬೆಳೆಗಳಿಗೂ ಕೂಡ ಎಸ್ಪೆಷಲಿ ತೋಟಗಾರಿಕಾ ಬೆಳೆಗಳಿಗೆ ಯಾವಾಗ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಲ್ವ ನಾವು ರೋಗ ಮತ್ತು ಕೀಟಕ್ಕೆ ತುತ್ತಾಗ್ತವೆ ಮತ್ತು ಇಳುವರಿ ಜಾಸ್ತಿ ಕೊಡಲ್ಲ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕೆಲವು ತೋಟಗಾರಿಕಾ ಬೆಳೆಗಳು ನಮ್ಮ ಉತ್ಪಾದಕತೆಯಲ್ಲಿ ಭಾಳ ಕಡಿಮೆ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಒಂದು ಗಿಡಕ್ಕೆ ಒಂದು 1/2 kg DAP, 300 grams ಪೊಟ್ಯಾಷು, 50 grams ಬೋರಾಕ್ಷು ಒಂದಡಿ ದೂರದಲ್ಲಿ ಸುತ್ತಳತೆ ಆಕಾರದಲ್ಲಿ ಕೊಟ್ಟಾಗ ಏನು ಸಗಣಿ ಗೊಬ್ಬರ ಕೊಡ್ತಾ ಇದ್ದಾರೆ 20 kg ಅಂದರೆ 2 ಮಕ್ರೆಯಷ್ಟು ಸಗಣಿ ಗೊಬ್ಬರ. ಇಷ್ಟನ್ನ ಪ್ರತಿ ವರ್ಷ ಪ್ರತಿ ಗಿಡಕ್ಕೆ ಕೊಟ್ಟಾಗ ಖಂಡಿತವಾಗಿ ಹೆಣ್ಣಿನ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಆಗಿದೆ ಆಟೋಮೆಟಿಕಲಿ ಉತ್ಪಾದಕತೆ ಅನ್ನೋದು ನಮ್ಮ ರೈತ ಬಾಂಧವರಿಗೆ ಜಾಸ್ತಿ ಆಗುತ್ತೆ. ಆಮೇಲೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಡಿಕೆಯಲ್ಲಿ ಎಲ್ಲ ಭಾಗಗಳು ಪೊಟ್ಯಾಷಿಂದ ಜಾಸ್ತಿ ಕೂಡಿರ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಅಟ್ಲೀಸ್ಟ್ 300 grams ಪೊಟ್ಯಾಷನ್ನ ಕೊಟ್ಟಾಗ ಖಂಡಿತವಾಗಿ ನಮಗೆ ಒಳ್ಳೆ ಇಳುವರಿ ಜಾಸ್ತಿ ಬರುತ್ತೆ. ಅಲ್ಲಿ ಕೆಲವು ಭಾಗದಲ್ಲಿ ಲಘು ಪೋಷಕಾಂಶಗಳನ್ನು ನಾವು ಅಡಿಕೆ ತೋಟಕ್ಕೆ ನೀಡಬೇಕಾಗುತ್ತೆ. ಯಾಕೆಂದರೆ ಕೆಲವು ಭಾಗದಲ್ಲಿ ಏನಾಗುತ್ತೆ ಕಾಯಿಗಳು ಉದುರೋದು, ಸಣ್ಣ ಸಣ್ಣ ಈಚಿರುಗಳೆಲ್ಲ ಉದುರುತ್ತೆ. ಸೊ ಆ ನಿಟ್ಟಿನಲ್ಲಿ 3-4 ಕಾರಣಗಳಿದೆ. ಯಾಕೆಂದರೆ ರೈತರು ಸರಿಯಾಗಿ ನೀರನ್ನು ನಿರ್ವಹಣೆ ಮಾಡಲ್ಲ, ಅದರ ಕೂಡ ಕಾಯಿಗಳು ಉದುರುತ್ತವೆ. ಜೊತೆಗೆ ಪೊಟ್ಯಾಷ್ ಮತ್ತು ಬೋರಾಕ್ಸು ನಮ್ಮ ಭೂಮಿಯಲ್ಲಿ ಕೊರತೆ ಇದ್ದಾಗ ಅದು ಕೂಡ ಕಾಯಿಗಳು ಉದುರುತ್ತವೆ. ಮತ್ತು ಪರಾಗಸ್ಪರ್ಶ, ಯಾವಾಗ ನಮ್ಮ ಅಡಿಕೆ ತೋಟದಲ್ಲಿ ಜೇನು ಹುಳುಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಥವಾ ಬೇರೆ ಬೇರೆ ವಿಧಾನಗಳು ಪರಾಗಸ್ಪರ್ಶ ಮಾಡೋಕ್ಕೆ ಕಡಿಮೆ ಆಗುತ್ತೋ, ಸೊ ಎಲ್ಲ ಕಾರಣಗಳಿಂದ ಖಂಡಿತವಾಗಿ ನಮ್ಮ ಸಣ್ಣ ಸಣ್ಣ ಕಾಯಿಗಳು ಉದುರುತ್ತವೆ. ಆ ನಿಟ್ಟಿನಲ್ಲಿ ರೈತ ಬಂದವರು ನೀರಿನ ನಿರ್ವಹಣೆಯನ್ನು ಬೇಸಿಗೆಯಲ್ಲಿ ಸರಿಯಾಗಿ ಮಾಡಬೇಕು. ಜೊತೆಗೆ ಪೊಟ್ಯಾಷ್ ಮತ್ತು ಬೋರಾಕ್ಸನ್ನು ನಮ್ಮ ಭೂಮಿಗೆ ಸರಿಯಾಗಿ ಅಂದರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ, ಯಾಕೆಂದರೆ ಕೆಲವು ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ತೋಟಗಾರಿಕೆ ಮಾಧ್ಯಮ ಮೈಸೂರು ಇಲ್ಲೂ ಕೂಡ ನಿಮಗೆ ಮಣ್ಣಿನ ಪರೀಕ್ಷೆ ಮಾಡಿ ನಿಮಗೆ ಒಂದು ಅದನ್ನು ರಿಪೋರ್ಟನ್ನು ಕೊಡ್ತೀವಿ. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಲ್ಲಿ, ಯಾಕೆ ತಿಜಿನಗಳಲ್ಲಿ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಉತ್ಪಾದಕತೆಯನ್ನು ಪಡೆಯೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಉಪಕ್ರಮಗಳನ್ನು ಅನುಸರಿಸಬೇಕು. ಜೊತೆಗೆ ಬೇಸಿಗೆ ಕಾಲದಲ್ಲಿ ಅಡಿಕೆಯನ್ನು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಸೂರ್ಯಕಿರಣಗಳು ಸೊ ನೇರವಾಗಿ ಆ ಕಾಂಡಕ್ಕೆ ಬಿದ್ದಾಗ ಸನ್ಸ್ಕಾರ್ಸ್ ಅಂತ ಹೇಳ್ತೀವಿ, ಸೊ ಅದು ಕಾಂಡಗಳು ಒಡಿತವೆ, ಜೊತೆಗೆ ಕಾಯಿಗಳು ಒಡೆದ್ಬಿಟ್ಟು ಕೆಳಗಡೆ ಉದುರ್ತವೆ. ಯಾಕೆಂದರೆ ನಮ್ಮ ತೆಂಗಿನ ತೋಟ ಸರಿಯಾಗಿ ನೀರನ್ನು ನಿರ್ವಹಣೆ ಮಾಡಲ್ಲ, ಜೊತೆಗೆ ಸೂರ್ಯಕಿರಣಗಳು ನೇರವಾಗಿ ಬೀಳ್ತಾರೋದ್ರಿಂದ ಅಂಥ ಒಂದು ಬೇಸಿಗೆಯಲ್ಲಿ ಕೆಲವು ಭಾಗದಲ್ಲಿ ನೀವು ಮಟ್ಟಾಳೆಗಳನ್ನು ಕಾಂಡಕ್ಕೆ ಕಟ್ಟೋದು ಅಥವಾ ಬೋಡೋ ಮಿಕ್ಸರ್ನ ತಯಾರು ಮಾಡಿ ಬೋಡೋನ ನಾವು ಕಾಂಡಕ್ಕೆ ಸವರೋದು, ಆಮೇಲೆ ಬೇರಿನ ಸಮೂಹ ಸುತ್ತ ಈ ಹಸಿರೆಲೆ ಬೀಜಗಳನ್ನು ಸ್ವಲ್ಪ ಹಾಕೋದು ಬೇಸಿಗೆ ಕಾಲದಲ್ಲಿ, ಆಮೇಲೆ ನಮ್ಮ ತೆಂಗಿನ ತೋಟದಲ್ಲಿ ಕೊಳೆಯಂಥ ವಸ್ತುಗಳನ್ನು ಒಂದು 2 ಸುತ್ತ ನಾವು ಬೇರೆ ಬೇರೆ ಹೊದಿಕೆಗಳನ್ನು ಬೇರಿನ ಸಮೂಹ ಸುತ್ತ ಹಾಕಿ ಅಂತ ತೇವಾಂಶ ಸಂರಕ್ಷಣೆ ಮಾಡಿದಾಗ ಸೊ ಖಂಡಿತವಾಗಿ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಉಪಕ್ರಮಗಳನ್ನು, ಯಾಕೆಂದರೆ ಹಸಿರೆಲೆ ಬೀಜಗಳು ಬಹಳ ಮುಖ್ಯವಾಗಿ ಬಹಳ ಪಾತ್ರ ವಹಿಸುತ್ತದೆ ಇಲ್ಲಿ ಅಡಿಕೆ ತೋಟದಲ್ಲಿ. ಹಾಗೆ ಕೃಷಿ ಇಲಾಖೆಯವರು ನಿಮಗೆ ಸಬ್ಸಿಡಿ ರೂಪದಲ್ಲಿ ಇನ್ನು ಅಲಸಂದೆ, ಉದ್ದು, ಹೆಸರುಕಾಳು ಇದನ್ನೆಲ್ಲ ಕೊಡ್ತಾರೆ. ಸೊ 1 ಎಕರೆಗೆ ಸರಿಸುಮಾರು 10-15 kg ನಾವು ಅಪ್ಸೆಣಬಾಗಿರ್ಬೋದು, ಅಲಸಂದೆ ಆಗಿರ್ಬೋದು. ಸೊ ಹೂ ಬಿಡೋಕ್ಕಿಂತ ಮೊದಲೇ ನೀವು ಉಳುಮೆ ಮಾಡೋದ್ರಿಂದ ಖಂಡಿತವಾಗಿ ಆ ಹಸಿರು ಗೊಬ್ಬರಗಳು ನಮ್ಮ ಮಣ್ಣಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡುತ್ತೆ, ಇನ್ನು ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಯಾವಾಗ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣು ತುಂಬ ಉತ್ಪಾದಕತೆಯಿಂದ ಕೂಡಿದೆ ಅಂತ ಅರ್ಥ. ಸೊ ಆ ನಿಟ್ಟಿನಲ್ಲಿ ಎಲ್ಲ ವಿಧಾನಗಳನ್ನು ರೈತರು ಅನುಸರಿಸಿದ್ದಾದಲ್ಲಿ ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಸೊ ಅದೇ ರೀತಿ ಕೆಲವು ಭಾಗದಲ್ಲಿ ಏಕಬೆಳೆ ಪದ್ಧತಿಯಿಂದ ನೀವು ರೈತರು ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀರಾ, ಸೊ ಖಂಡಿತವಾಗಿ ಏಕಬೆಳೆ ಪದ್ಧತಿಯಿಂದ ರೈತರಿಗೆ ಅಷ್ಟೊಂದು ಲಾಭ ಆಗಲ್ಲ. ಹಲವಾರು ಉಪಬೆಳೆಗಳನ್ನು ಬೆಳೆದಾಗ ಖಂಡಿತವಾಗಿ ರೈತರಿಗೆ ಲಾಭ ಆಗುತ್ತೆ. ಉದಾಹರಣೆಗೆ 3 ತನಕ ನಾವು ಬೆಂಡೆ, ಅಲಸಂದೆ, ಗೋರಿಕಾಯಿ ಅಥವಾ ಹೆಚ್ಚು ನಾವು ನೀರು ತುಂಬ ಚೆನ್ನಾಗಿದೆ ಅಂಥ ಭಾಗದಲ್ಲಿ ಬಾಳೆ, ಪಪ್ಪಾಯ ಅಥವಾ ನುಗ್ಗೆ, ಸೊ ಬಾರ್ಡ್ರಿಗೆಲ್ಲ ನುಗ್ಗೆ ಹಾಕ್ಬಿಡೋದು, ಬಾಳೆ ಪಪ್ಪಾಯ ಹಾಕೋದು ಅಥವಾ ಶುಂಠಿ, ಅರಿಶಿನ ಈ ಥರ ಉಪಬೆಳೆಗಳನ್ನು ಹಾಕಿದ್ರೆ ವರ್ಷ ಪೂರ್ತಿ ರೈತನಿಗೆ ಲಾಭ ಆಗುತ್ತೆ. ಜೊತೆಗೆ ಮಿಶ್ರ ಬೆಳೆಗಳು ಅಂತ ಏನು ಹೇಳ್ತೀವಿ, ಒಂದು 10 ಆದಮೇಲೆ ನೆರಳು ಜಾಸ್ತಿ ಇರುತ್ತೆ ನಮ್ಮ ತೆಂಗಿನ ತೋಟದಲ್ಲಿ. ಸೊ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳು ಸುಮಾರು ನಮ್ಮ ತೋಟಗಾರಿಕಾ ಬೆಳೆಗಳಿದೆ. ಉದಾಹರಣೆಗೆ ಕೊಕ್ಕೋ ಹಾಕ್ಬೋದು, ಯಾಕೆಂದರೆ ಕ್ಯಾಡ್ಬರಿ ಕಂಪ್ನಿಯವರು ಬೈಬ್ಯಾಕ್ ಸಿಸ್ಟಮಿಂದ ಕೊಕ್ಕೋನ ಖರೀದಿ ಮಾಡ್ತಾ ಇದ್ದಾರೆ, ಅದು ಉತ್ತಮ ಮಾರುಕಟ್ಟೆ ಧಾರಣೆ ಇದೆ. ಸೊ ಅವರು ಕೂಡ ಕೊಕ್ಕೋ ಬೆಳಿಬೋದು. ಅದೇ ಜೊತೆ ನಿಂಬೆ, ಕರಿಮೆಣಸು, ಜಾಯಿಕಾಯಿ. ಇತ್ತೀಚಿನ ದಿನಗಳಲ್ಲಿ ಜಾಯಿಕಾಯಿ ಬಹಳ ಮುಖ್ಯವಾದ ಪಾತ್ರನ ವಹಿಸಿದೆ ಅಡಿಕೆ ತೋಟದಲ್ಲಿ. ಸೊ ಅಂದರೆ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳು. ನಮ್ಮ ತೆಂಗಿನ ತೋಟದಲ್ಲಿ 10 ವರ್ಷ ಆದಮೇಲೆ ನಾವು ಜಾಯಿಕಾಯಿನ 4 ಮಧ್ಯೆ ನಾಟಿ ಮಾಡೋದ್ರಿಂದ ರೈತರಿಗೆ ವರ್ಷ ಪೂರ್ತಿ ಆದಾಯ ಬರುತ್ತೆ. ಸೊ ಅದು ಭಾಗದಲ್ಲಿ ಬೈಬ್ಯಾಕ್ ಸಿಸ್ಟಮಿಂದ ಏನು ಔಷಧಿ ಮತ್ತು ಸುಗಂಧ ದ್ರವ್ಯಗಳಿರ್ತವೆ, ಈಗ ಪಚೋಲಿ ಅಥವಾ ವೆನಿಲಾ ಅಥವಾ ಇಪ್ಪಲಿ ವಿಳ್ಯದೆಲೆ, ಸೊ ಈ ಥರ ಹಲವಾರು ಉಪ ಬೆಳೆಗಳನ್ನು ಬೆಳೆದಾಗ ರೈತರು ನಮ್ಮ ಭೂಮಿ ಫಲವತ್ತತೆಯನ್ನು ಕೂಡಿರುತ್ತದೆ, ವರ್ಷ ಪೂರ್ತಿ ರೈತನಿಗೆ ಆದಾಯ ಜಾಸ್ತಿ ಸಿಗುತ್ತೆ. ಬೇರೆ ಇನ್ನು ಏನೇನು ಉಪಕ್ರಮಗಳನ್ನು ಮಾಡ್ಕೋಬಹುದು ಅಂತೀರಿ ಅಡಿಕೆ ತೋಟದಲ್ಲಿ? ಅದೇ ಮೊದಲು ಹೇಳ್ದಂಗೆ ನಾನು ನೆರಳನ್ನ ಬಹಳ ಅದನ್ನು ಸಂರಕ್ಷಣೆ ಮಾಡಬೇಕು. ಯಾಕೆಂದ್ರೆ ನೆರಳನ್ನ ಯಾವಾಗ ಸಂರಕ್ಷಣೆ ಮಾಡಲ್ಲ ರೈತರು, ಸೊ ಖಂಡಿತವಾಗಿ ಮೊದಲೇ ನಾಟಿ ಮಾಡಬೇಕಾದ ರೈತ ಬಾಂಧವರು ಪೂರ್ವ ಪಶ್ಚಿಮ ಅಂತ ಏನು ಹೇಳ್ತೀವಿ ಅಥವಾ ಉತ್ತರ ದಕ್ಷಿಣ ರೇಖೆಯನ್ನು ಸ್ವಲ್ಪ ಪಶ್ಚಿಮ ಕಡೆಗೆ 35 ಡಿಗ್ರಿ ಹೋಲಿಸಾಗಿ ನಾಟಿ ಮಾಡಿದಾಗ ಖಂಡಿತವಾಗಿ ಸೂರ್ಯನ ಕಿರಣಗಳು ಹತೋಟಿ ಆಗ್ತವೆ. ಸೊ ಬಾರ್ಡ್ರಿಗೆಲ್ಲ ನೀವು ಬೇರೆ ಬೇರೆ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳನ್ನು ಬಾರ್ಡ್ರಲ್ಲೂ ಕೂಡ ಹಾಕಿದಾಗ ನಮಗೆ ಖಂಡಿತವಾಗಿ ಇದಾಗುತ್ತೆ. ಉದಾಹರಣೆಗೆ ಒದಿಕೆ ಬೆಳೆಗಳು ಅಂತ ಹೇಳ್ತೀವಿ, ಸೊ ಒದಿಕೆ ಬೆಳೆಗಳು ಕೂಡ ನಮ್ಮ ತೋಟಗಾರಿಕಾ ಮಾರ್ಗದಲ್ಲಿ ಸಿಗುತ್ತೆ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲೂ ಕೂಡ ನಿಮಗೆ ಒದಿಕೆ ಬೆಳೆಗಳು ಸಿಗ್ತವೆ. ಉದಾಹರಣೆಗೆ ಹೇಳಬೇಕು ಅಂದರೆ ಮಿಮೋಸ ಇನ್ವಾಸ, ಸ್ಟೈಲೆಂಥಸ್ ಗ್ರಾಸಿಲಿಸ್ ಅಥವಾ ವೆಲ್ವೆಟ್ ಬೀನ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ನಾವು ಆ ತೆಂಗಿನ ತೋಟಗಳಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಸುತ್ತ ಹಾಕ್ಬಿಟ್ಟಾಗ ಖಂಡಿತವಾಗಿ ನಮಗೆ ಯಥೇಚ್ಛವಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕೆಲವು ಭಾಗದಲ್ಲಿ ಈಗ ರೋಗ ಮತ್ತು ಕೀಟಗಳ ಹತೋಟಿ ಜಾಸ್ತಿ ಆಗುತ್ತೆ. ಅಂದರೆ ನಮಗೆ ಖಂಡಿತವಾಗಿ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು. ಉದಾಹರಣೆಗೆ ಒಂದು ನುಸಿ ಅನ್ನೋದು ಭಾಳ ರೈತರಿಗೆ ಅಂದರೆ 10 ವರ್ಷ ಆದಮೇಲೆ ನುಸಿ ಅನ್ನೋದು ತುಂಬ ತೊಂದರೆ ಕೊಡ್ತಾ ಇದೆ. ಸೊ ಅದಕ್ಕೆ ರೈತರು ಏನು ಮಾಡಬೇಕು, ರೋಗ ನಿರೋಧಕ ಶಕ್ತಿನ ನಾವು ಭೂಮಿಯಲ್ಲಿ ಹೆಚ್ಚಿಸಬೇಕಾಗುತ್ತೆ. ಸೊ ಮೊದಲು ಹೇಳ್ದಂಗೆ ಸಮಗ್ರವಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳನ್ನು ಸರಿಯಾಗಿ ಭೂಮಿಗೆ ಸೇರಿಸಬೇಕು. ಜೊತೆಗೆ ಎಲ್ಲೆಲ್ಲಿ ನಮಗೆ ಮೈಟ್ಸ್ ಅಂತ ಹೇಳ್ತೀವಿ, ನುಸಿ ಅಂತ ಜಾಗದಲ್ಲಿದ್ದರೆ ಅಟ್ಲೀಸ್ಟ್ 1 ಗಿಡಕ್ಕೆ 1 ಕೆಜಿಯಷ್ಟು ಬೇವಿನಿಂಡೆ ಹಾಕಬೇಕು. ಅದಲ್ಲದೆ ಸ್ವಲ್ಪ ಏನು ಸಾಧ್ಯವಾದರೆ ಒಂದು ಡೈಕೋಫೋಲ್ ಅಂತ 2 ml ಪ್ರತಿ ಲೀಟರ್ ನೀರಿಗೆ ಸ್ಪ್ರೇ ಮಾಡಿದಾಗ ಖಂಡಿತವಾಗಿ ನಮಗೆ ಈ ಒಂದು ಮೈಟ್ಸ್ ಅನ್ನೋದು ದೂರ ಹೋಗುತ್ತೆ. ಆಮೇಲೆ ಹೂವನ್ನು ತಿಂತಾ ಇರ್ತೇವೆ, ಏನೋ ಹೂ ತಿನ್ನೋ ಹುಳುಗಳು ಅಂತ, ಹೂ ಗೊಂಚಲು ತಿನ್ನೋ ಹುಳುಗಳು, ಸೊ ಅದಕ್ಕೂ ಕೂಡ ಒಂದು ಡೈಕೋಫಾಲ್ ಅಂತಿದೆ, ಅದನ್ನು ಕೂಡ ಸ್ಪ್ರೇ ಮಾಡಿದಾಗ ಖಂಡಿತವಾಗಿ, ಯಾಕೆಂದರೆ ಕಪ್ಪಿಗೆ ಎಲ್ಲ ಆಗ್ಬಿಟ್ಟು ಅದು ಒಳಗಡೆ ತಿಂತಾ ಇರುತ್ತೆ. ಸೊ ಅದು ಹೂ ಗೊಂಚಲು, ಅದಕ್ಕೆ ನಾವು ಡೈಕೋಫಾಲನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಅದೇ ಸ್ವಲ್ಪ ಗೊಣ್ಣೆ ಹುಳು, ಯಾಕೆಂದರೆ ಗೊಣ್ಣೆ ಹುಳು ರೈತರಿಗೆ ಬಾಧೆ ಜಾಸ್ತಿ ಆಗಿರುತ್ತೆ, ಯಾಕೆಂದರೆ ಬೇರ್ನೆಲ್ಲ ತಿಂತಾ ಇರುತ್ತೆ, ಜೊತೆಗೆ ಎಲೆಗಳೆಲ್ಲ ಅಳದೆ ಆಗುತ್ತೆ ಮತ್ತು ಕಾಯಿಗಳು ಕೂಡ ಉದುರುತ್ತವೆ. ಅದಕ್ಕೇನಿಲ್ಲ, ಕ್ಲೋರಿಪರಿಪಾಸ್ ಅಂತ ಪ್ರತಿ ಲೀಟರ್ ನೀರಿಗೆ ನೀಮ್ ಆಯಿಲ್ 3 ml ಪ್ರತಿ ಲೀಟರ್ ನೀರಿಗೆ ನಾವು ಸಿಂಪಡಣೆ ಮಾಡಿದಾಗ ಖಂಡಿತವಾಗಿ ಗೊಣ್ಣೆ ಹುಳುವನ್ನು ಕೂಡ ಹತೋಟಿ ಮಾಡ್ಬೋದು. ಸೊ ಎಲ್ಲೆಲ್ಲಿ ಬಸವನ ಹುಳು ಅದು ಕೂಡ ಜಾಸ್ತಿ ರೈತರಿಗೆ ತೊಂದರೆ ಕೊಡ್ತಾ ಇದೆ, ಆ ನಿಟ್ಟಿನಲ್ಲಿ ನೀವು ಈಗ ಹಕ್ಕಿ ಬೆಲ್ಲ ಅಥವಾ ಇದನ್ನೆಲ್ಲ ಸಂರಕ್ಷಣೆ ಮಾಡಿ ಅಥವಾ ಹೊಲಸುತ್ತ ನೀವು ತೌಡು ಅಂತ ಹೇಳ್ತೀವಿ, ಅದನ್ನು ಒಂದು ಸ್ವಲ್ಪ ಹೊಲಸುತ್ತ ನಾವು ಚೆಲ್ಲೋದ್ರಿಂದ ಕೂಡ ನಾವು ಬಸವನ ಹುಳನ ನಾವು ಹತೋಟಿ ಮಾಡ್ಬೋದು. ಅದಕ್ಕೇನಾದ್ರು ಮಿಶ್ರಣ ಮಾಡಬೇಕಾ ತೌಡಿಗೆ? ಹೌದು, ಖಂಡಿತವಾಗಿ. ಯಾಕೆಂದರೆ ಒಂದು 25 ಕೆಜಿ ಅಕ್ಕಿಗೆ ಒಂದು 5 ಕೆಜಿ ಬೆಲ್ಲ, ಸ್ವಲ್ಪ ನೀರು 6-7 ಲೀಟರ್ಷ್ಟು ನೀರು ಸ್ವಲ್ಪ ಮುಚ್ಚಿಡಬೇಕಾಗುತ್ತೆ. 1 ದಿವಸ ಮುಚ್ಚಿಟ್ಬಿಟ್ಟು ನಾವು ಬಾರ್ಡರ್ ಸುತ್ತ ನಾವು ಚೆಲ್ಲೋದ್ರಿಂದ ಖಂಡಿತವಾಗಿ ನಾವು ಬಸವ ಹುಳನ ಅದಕ್ಕೊಂದು ಕೀಟನಾಶಕನೂ ಸೇರಿಸಬೇಕಾಗತ್ತಲ್ಲ ತೌಡಿಗೆ? ಹೌದು, ತೌಡಿಗೆ ನಿಮೋಜಾಲ್ ಅಂತಿದೆ, ನಿಮೋಜಾಲ್ ಅಥವಾ ಕ್ಲೋರಿಪರಿಪಾಸ್ ಎರಡನ್ನು ಸೇರಿಸಿದಾಗ ಖಂಡಿತವಾಗಿ ನಾವು ಆ ಒಂದು ಬಸವನ ಹುಳವನ್ನು ನಾವು ಹತೋಟಿ ಮಾಡ್ಬೋದು. ಇನ್ನು ಅದೇ ರೋಗದ ಬಗ್ಗೆ ಮಾತಾಡಬೇಕು ಅಂದರೆ ರೈತರಿಗೆ ಪ್ರಾರಂಭಿಕ ಹಂತದಲ್ಲೇ ಯಥೇಚ್ಛವಾಗಿ ಕಾಡ್ತಕ್ಕಂಥ ರೋಗ ಅಂದರೆ ಕೊಳೆಯ ರೋಗ ಅಂತ. ಯಾಕೆ ಕೊಳೆಯ ರೋಗ ಅಂದರೆ ನಮ್ಮ ರೈತರು ತುಂಬ ನೀರು ನಿಲ್ಲಿಸ್ಬಿಡ್ತಾರೆ ಅಥವಾ ಒಳ್ಳೆ ಉತ್ಕೃಷ್ಟವಾದ ಖರೀದಿ ಮಾಡಬೇಕಾದ್ರೆ ಸಸಿಗಳನ್ನು ಇಲ್ಲ ಪ್ರೈವೇಟ್ ನರ್ಸರಿಗಳಿಂದ ನೀವು ತಂದಿರ್ತೀರಾ, ಸೊ ಅಲ್ಲೇ ಕೂಡ ಶಿಲೀಂಧ್ರಗಳು ಬಂದಿರ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಆ ಒಂದು ಸಸಿ ಕೊಳೆಯ ರೋಗನ ನಾವು ಹತೋಟಿ ಮಾಡಬೇಕು ಅಂದರೆ ಅಂದರೆ ಅಪ್ ಟು 2 ವರ್ಷ ಒಳಗಡೆ ನೀವು ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಸಿಗುತ್ತೆ, ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಅಂದರೆ ಸಿಂಪಡಣೆ ಮಾಡಿ ಅಥವಾ ಸುಳಿಗೆ ಸುರಿಯೋದ್ರಿಂದ ಆ ಒಂದು ಸಸಿ ಕೊಳೆಯ ರೋಗನ ಕೂಡ ಹತೋಟಿ ಮಾಡ್ಬೋದು. ಸೊ ಕೆಲವು ಭಾಗದಲ್ಲಿ ಸಾವಯವ ಪದ್ಧತಿಯಲ್ಲಿ ಯಾರು ಅಳವಡಿಸ್ಕೊಂಡಿರ್ತಾರ, ಸೊ ಅವರು ಕೂಡ ನೀವು ಏನು ಬೋಡೋ ಮಿಕ್ಸ್ಚರ್ ಅಂತ ಇರುತ್ತಲ್ಲ ಅದನ್ನು ಬೋಡೋ ಮಿಕ್ಸ್ಚರ್ನ ಸುಳಿಗೆ ಸುರಿಯೋದ್ರಿಂದ ಸೊ ಖಂಡಿತವಾಗಿ ಸಸಿ ಕೊಳೆಯನ ಹತೋಟಿ ಮಾಡ್ಬೋದು. ಸೊ ಇನ್ನೊಂದು ಅಂತಂದರೆ ನಿಮಗೆ ಕೊಳೆ ರೋಗ ಅಂತ, ಸೊ ಯಾಕಂದರೆ ಗೊಂಚಲು ಕಾಯಿಗಳ ಮೇಲೆ ಒಂಥರ ಕಂದು ಬಣ್ಣದ್ದು ಶಿಲೀಂಧ್ರಗಳು ಇದ್ದೇ ಇರ್ತವೆ, ಅದು ಒಂಥರ ಕಪ್ಪ ಕಾಣ್ತಿರ್ತವೆ. ಸೊ ಅದನ್ನು ಕೂಡ ನಾವು 1% ಬೋಡೋ ಮಿಶ್ರಣ ಮಾಡಬೇಕು, ಜೊತೆಗೆ ಕಾಪರ್ ಆಕ್ಸಿ ಕ್ಲೋರೈಡು ಅಥವಾ ಮೆಟಲಾಕ್ಸಿಲ್ ಮ್ಯಾಂಕೋಸ್ ಬ್ರಿಡೋಮೆಲ್ ಎಮ್ ಗೋಲ್ಡ್ ಅಂತ ಹೇಳ್ತೀವಿ, ಸೊ ಅದು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ರೆ ಸೊ ಖಂಡಿತವಾಗಿ ಅದು ಹತೋಟಿ ಆಗುತ್ತೆ. ಸೊ ಎಲ್ಲೆಲ್ಲಿ ರೋಗ ಜಾಸ್ತಿ ಇರುತ್ತೆ, ಸೊ ರೋಗಪೀಡಿತ ಒಂದು ಭಾಗಗಳನ್ನು ಸ್ವಲ್ಪ ಸ್ವಚ್ಛ ಮಾಡಿ ಈ ಒಂದು ರುಡೆಮೆಲ್ ಎಮ್ಗಳನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ರೆ ನಾವು ಆ ಒಂದು ಕೊಳೆ ರೋಗನ ಹತೋಟಿ ಮಾಡ್ಬೋದು. ಸ್ವಲ್ಪ ಅಂದ್ರೆ ಸಾಧಾರಣವಾಗಿ ಎಲೆ ಚುಕ್ಕೆ ರೋಗ ಅಂತ ಇನ್ನೊಂದಿರುತ್ತೆ. ಎಲೆ ಚುಕ್ಕೆ ರೋಗ ಅಂದ್ರೆ ಎಲೆಗಳ ಮೇಲೆ ಒಂಥರ ಬೂದು ಮಿಶ್ರಿತ ಏನೋ ಕಂದು ಬಣ್ಣ ಕಾಣ್ತಾ ಇರುತ್ತೆ. ಸೊ ಅಲ್ಲಿ ಎಲೆ ಚುಕ್ಕೆ ರೋಗ ಸರ್ವ ಸಾಮಾನ್ಯವಾಗಿ 4-5 ವರ್ಷಗಳ ಒಳಗಡೆ ಮಾತ್ರ ನಮಗೆ ಕಂಡು ಬರುತ್ತೆ ಅಡಿಕೆ ತೋಟದಲ್ಲಿ. ಸೊ ಅಂತ ಭಾಗದಲ್ಲಿ ಕಂಡು ಬಂದಲ್ಲಿ ರೈತರು ಮ್ಯಾಂಗೋಸಬ್ ಅಂತಿದೆ, ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ರೆ ಸೊ ಪ್ರಾರಂಭಿಕ ಹಂತದಲ್ಲೇ ನೀವು ಎಲೆ ಚುಕ್ಕೆ ರೋಗನ ತೊಟ್ಟಿ ಮಾಡ್ಬೋದು. ಸೊ ಯಾಕೆಂದ್ರೆ ಈಗ ಎಲ್ಲ ನಾವು ತೋಟಗಾರಿಕಾ ಮಹಾವಿದ್ಯಾಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯ ಇಲ್ಲೆಲ್ಲ ವಿಜ್ಞಾನಿಗಳ ಜೊತೆಗಿರ್ತೀವಿ. ಸೊ ವಿಜ್ಞಾನಿಗಳನ್ನ ನೀವು ರೈತರು ನೇರವಾಗಿ ಸಂಪರ್ಕ ಮಾಡಿದಾಗ ಅಥವಾ ಈಗೆಲ್ಲ ವಾಟ್ಸಪ್ ಮುಖಾಂತರ ನೀವು ಆ ಒಂದು ಫೋಟೋನ ತೆಗೆದು ನಮ್ಗೆ ಕಳಿಸಿದಾಗ ನಾವು ಅದಕ್ಕೆ ನಿಮ್ಗೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ನಾವು ಕೊಡ್ತಾ ಇರ್ತೀವಿ. ಎಲೆ ಚುಕ್ಕೆ ರೋಗ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಅಡಿಕೆನಲ್ಲಿ ಅಂತ ಹೇಳ್ತಾರೆ, ನಿಜನಾ? ಹೌದು ಸರ್, ಯಾಕೆಂದ್ರೆ ನಮ್ಮಲ್ಲಿ ಏನಾಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಎಲೆ ಚುಕ್ಕೆ ರೋಗನ ಜಾಸ್ತಿ ನೋಡ್ತಾ ಇರ್ತೀವಿ. ಯಾಕೆಂದ್ರೆ ಸ್ಪೋರ್ಟ್ಸು ಸ್ವಲ್ಪ ಮಳೆ ನೀರು ಬಿದ್ದಾಗ ಗಾಳಿಲಿ ಸ್ವಲ್ಪ ಹರಡುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲೆ ಚುಕ್ಕೆ ರೋಗನ ನಾವು ಸರ್ವೆ ಸಮಾನ ಮಾಡಬೇಕು ಅಂದರೆ ಮ್ಯಾಂಕೋಸಬ್ ಒಂದು ಒಳ್ಳೆ ಉತ್ತಮವಾದ ಒಂದು ಕೆಮಿಕಲ್ಲು. ಅದೇನಂದರೆ 3-4 ವರ್ಷಗಳೊಳಗಡೆ ಮಾತ್ರ ನಾವು ಎಲೆ ಚುಕ್ಕೆ ರೋಗನ ನೋಡ್ಬೋದು. ಸೊ ಹಾಗಾಗಿ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ನಾವು ಮ್ಯಾಂಕೋಸಬ್ನ ಸಿಂಪಡಣೆ ಮಾಡಿದಾಗ ಸೊ ಅದನ್ನು ಹತ್ತೊಟ್ಟಿ ಮಾಡಿ ಚಿಕ್ಕ ಗಿಡಗಳನ್ನು ಮಾತ್ರ ಬರುತ್ತೆ ಅಂತ. ಹೌದು, ಖಂಡಿತವಾಗಿ. ಕೇಳುಗರೆ, ಇದೇ ತಿಂಗಳ 29ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮತ್ಸ್ಯತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಆಯೋಜಿತವಾಗಿದೆ. ಬಂಗಡಿ ಮೀನು ಬಳುಕಿದಾಗ ಇದರ ಜೊತೆಗೆ ವೈಜ್ಞಾನಿಕ ಮೀನು ಸಾಕಾಣಿಕೆ ಕುರಿತ ತರಬೇತಿಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಆಸಕ್ತರು ಈ ಮತ್ಸ್ಯತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮೀನೊಂದು ಇನ್ನೊಂದು ಪ್ರಮುಖವಾಗಿರೋ ರೋಗ ಅಂತಂದ್ರೆ ಈಗ ಹೆಂಗೆ ತೆಂಗಿಗೆ ಕಾಡ್ತಾ ಇರ್ತಂದ್ರೆ ಅಣಬೆ ರೋಗ ಅಂತ. ತೆಂಗು ಮತ್ತೆ ಅಡಿಕೆನ ಯಾವುದೇ ಕಾರಣಕ್ಕೂ ಒಂದೇ ಪ್ರದೇಶದಲ್ಲಿ ಬೆಳೆಯಕ್ಕೆ ಹೋಗಬಾರ್ದು. ಯಾಕಂದ್ರೆ ಎಲ್ಲ ಒಂದೇ ಜಾತಿ ಗಿಡಗಳು ಆಗಿರೋದ್ರಿಂದ ಈಗ ಅಣಬೆ ರೋಗ ಬರಲಿ, ನುಸಿ ಬರಲಿ, ಅಥವಾ ನಮ್ಮದು ಕಪ್ಪು ತಲೆ ಹುಳು ಬರಲಿ, ಅಥವಾ ನಮ್ಮದು ಏನು ಬೇರೆ ಬೇರೆ ಕೀಟಗಳು ಖಂಡಿತವಾಗಿ ನಾವು ಹತೋಟಿ ಮಾಡುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಪ್ರದೇಶದಲ್ಲಿ ನಾವು ಯಾವುದೇ ರೀತಿ ತೆಂಗು ಅಡಿಕೆನ ನಾವು ನಾಟಿ ಮಾಡಬಾರ್ದು. ಸೊ ಆ ನಿಟ್ಟಿನಲ್ಲಿ ಅಣಬೆ ರೋಗನ ಯಾವ ಥರ ನಿರ್ವಹಣೆ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲಿ ಹೆಚ್ಚಾಗಿ ರೈತರು ನೆಗ್ಲೆಕ್ಟೆಡ್ ಗಾರ್ಡನ್ ಅಂತ ಹೇಳ್ತೀವಿ, ಸುಮ್ಮನೆ ಗೊಬ್ಬರ ಹಾಕಲ್ಲ, ಸ್ವಲ್ಪ ನೀರು ಕೊಟ್ಬಿಟ್ಟು ಹೊಟ್ಟೋಗಿರ್ತ ಅಂಥ ಭಾಗದಲ್ಲಿ ನಾವು ಈ ಒಂದು ರೋಗನ ಕಾಣ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು, ಬಸ್ಸು ಕಾಲುವೆನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಎಲ್ಲೆಲ್ಲಿ ನೀರನ್ನ ಜಾಸ್ತಿ ನಿಂತ್ಕೊಳ್ಳುತ್ತೆ ಅಲ್ಲಿ ಅಣಬೆ ರೋಗ ಖಂಡಿತವಾಗಿ ಜಾಸ್ತಿ ಆಗುತ್ತೆ. ಆಮೇಲೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ಇದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಮಾತ್ರ ನಾವು ಅಣಬೆ ರೋಗ ಅಥವಾ ಕಾಂಡ ಸೊರಗ ರೋಗನ ಹತೋಟಿ ಮಾಡ್ಬೋದು. ಹಾಗಾಗಿ ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ನಿಮಗೆ 75-90% ಸಹಾಯಧನ ನೀಡ್ತಾ ಇದ್ದಾರೆ. ಸೊ ಎಲ್ಲ ರೈತ ಬಂದವರು ಆಯಾ ನೀರು ಪದ್ಧತಿಯನ್ನು ಕೈಬಿಟ್ಟು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಈ ರೋಗ ಮತ್ತು ಕೀಟಗಳನ್ನು ಪ್ರಾರಂಭಿಕ ಹಂತದಲ್ಲಿ ಹತೋಟಿ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳಿ. ಜೊತೆಗೆ ಸರಿಯಾದ ಕಾಲಕ್ಕೆ ಅಂದರೆ ಮಳೆಗಾಲದಲ್ಲಿ ಅಥವಾ ಮೇ ಮೊದಲನೇ ವಾರದಲ್ಲಿ ಗೊಬ್ಬರಗಳನ್ನು ಕೊಡಬೇಕು. ಸೊ ಇನ್ನೂ ಅರ್ಧ ಗೊಬ್ಬರನ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಗೊಬ್ಬರಗಳು ಜೊತೆಗೆ ಲಘು ಪೋಷಕಾಂಶ ಬಳಕೆಯನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ನಮ್ಮದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಿ ಖಂಡಿತವಾಗಿ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ನಾನು ಮೊದಲು ಹೇಳ್ದಂಗೆ ಸ್ವಲ್ಪ ಹಸಿರಿಲೆ ಬೀಜಗಳನ್ನು ಎಸ್ಪೆಷಲಿ ಈಗ ಅಲಸಂದೆ ಅಥವಾ ಅಪ್ಸೆಣಬು, ಸೊ ಇವೆಲ್ಲ 1 ಎಕರೆಗೆ 10-12 ಕೆಜಿಯಷ್ಟು ಮಿಶ್ರಣ ಮಾಡಿ ನಾವು ತೆಂಗಿನ ತೋಟಗಳಿಗೆ ಬಿತ್ತನೆ ಮಾಡಿ ಹೂ ಬಿಡೋಕ್ಕಿಂತ ಮೊದಲೇ ನಾವು ಉಳುಮೆ ಮಾಡೋದ್ರಿಂದ ನಾವು ಈ ಒಂದು ಹಳದಿ ರೋಗ ಅಥವಾ ನಾವು ಅಣಬೆ ರೋಗನ ಹತೋಟಿ ಮಾಡ್ಬೋದು. ಅದಲ್ಲದೆ ಬಸುಗಾಲುವೆ ಬಹಳ ಮುಖ್ಯ. ಬಸುಗಾಲುವೆನೂ ಕೂಡ ನೀವು ಅದನ್ನ ಎಲ್ಲ ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ಸ್ವಲ್ಪ ಏನು ನೀರು ಹಿಂಗಿ ಮುಂದಕ್ಕೆ ಬೇರೆ ತೋಟಕ್ಕೆ ಹೋಗ್ಬೇಕು. ಸೊ ಆ ಥರ ಒಂದು ನೀವು ಅನುಕರಣೆ ಮಾಡಿದ ಅಥವಾ ವಿಧಾನಗಳನ್ನು ಅನುಸರಿಸಿದ್ರೆ ಸೊ ಖಂಡಿತವಾಗಿ ನಮಗೆ ಇವೆಲ್ಲ ರೋಗ ಮತ್ತು ಕೀಟಗಳು ಹತೋಟಿ ಆಗುತ್ತೆ. ಸೊ ಇನ್ನೊಂದು ಅಂದರೆ ಹೂಗೊಂಚಲು ಅಂಗಮರೆ ಅಂತಿರುತ್ತೆ. ಸೊ ಅದಕ್ಕೆಲ್ಲ ನೀವು ಎಕ್ಸೋಗೊನಾಜಲ್ ಅಂತಿದೆ. ಸೊ ಅದನ್ನು 1 ml ಪ್ರತಿ ಲೀಟರ್ ನೀರಿಗೆ ನೀವು ಮಾಡಿದ್ದೇ ಆದಲ್ಲಿ ನಮಗೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಅದಲ್ಲದೇ ನಿಮಗೆ ಇನ್ನೊಂದು ಅಂದರೆ ನೀರಿನ ನಿರ್ವಹಣೆ ಅಂತ ಹೇಳ್ತಾ ಇದ್ದೆ. ಸೊ ನಾನು ಮೊದಲು ಹೇಳ್ದಂಗೆ ತೆಂಗು ಅಡಿಕೆ ಹೆಚ್ಚಾಗಿ ನೀರನ್ನು ಭಾಳ ಪ್ರೀತಿ ಮಾಡುತ್ತೆ. ಯಾಕೆಂದರೆ 1 ವಾರಕ್ಕೆ 175-200 ಲೀಟರಷ್ಟು ನೀರು ಬೇಕು, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಿ ರೈತರಿಗೇನು ತೊಂದರೆ ಆಗಲ್ಲ. ಸೊ ಹಾಗಾಗಿ ನೀವು ಹನಿ ನೀರಾವರಿ ಪದ್ಧತಿನೇ ಅಳವಡಿಸ್ಕೊಳ್ಳಿ. ಸೊ ಸಬ್ ಸರ್ಫೇಸ್ ಇರಿಗೇಷನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆಯವರು ಕೂಡ ಸಹಾಯಧನ ನೀಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವು ಈಗ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್, ಮೇ ಅಂದರೆ ಮಳೆಗಾಲಗಿಂತ ಮೊದಲೇ ನೀವು ನಮ್ಮ ತೆಂಗಿನ ತೋಟವನ್ನು, ಅಡಿಕೆ ತೋಟವನ್ನು ನಾವು ನೀರಿನ ಸಂರಕ್ಷಣೆ ಮಾಡಿದ್ದೇ ಆದಲ್ಲಿ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಆಗಿ ರೈತರಿಗೆ ಇಳುವರಿ ಜಾಸ್ತಿ ಆಗುತ್ತೆ. ಅಥವಾ ಹನಿ ನೀರಾವರಿ ಪದ್ಧತಿ, ಸ್ಪ್ರಿಂಕ್ಲರ್ ಸಿಸ್ಟಮ್ ಎರಡೂ ಕೂಡ ನಾವು ನೀರನ್ನು ಉಳಿಸ್ಬೋದು. ಹನಿ ನೀರಾವರಿ ಪದ್ಧತಿಯಲ್ಲಿ ಶೇಕಡ 44% ಅಷ್ಟು ನೀರನ್ನ ಉಳಿತಾಯ ಆದರೆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ 20% ಅಷ್ಟು ನೀರು ಉಳಿತಾಯ ಆಗುತ್ತೆ. ಯಾವತ್ತು ನಾವು ಲ್ಯಾಟ್ರಲ್ಸ್ ಅಥವಾ ಮೈಕ್ರೋಟ್ಯೂಬ್ನ ಒಂದು ಅಟ್ಲೀಸ್ಟ್ 50-60 cm ಕಾಂಡದಿಂದ ದೂರದಲ್ಲಿ ಇಟ್ಟಾಗ, ಯಾಕೆಂದರೆ ನೀರನ್ನ ಅಥವಾ ಪೋಷಕಾಂಶನ ಇರತಕ್ಕಂಥ ಬೇರುಗಳು ಒಂದಡಿ ದೂರದಲ್ಲಿ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ಒಂದಡಿ ದೂರದಲ್ಲಿ ನಾವು ಆ ಒಂದು ಮೈಕ್ರೋಟ್ಯೂಬ್ ಆಗಿರ್ಬೋದು ಅಥವಾ ಲ್ಯಾಟ್ರನ್ನು ನಾವು ಅಲ್ಲಿಗೆ ಇಟ್ಟಿದ್ದೆ ಅದಲ್ಲಿ, ಸೊ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಹೀಗೆ ಕೆಲವು ಭಾಗದಲ್ಲಿ ಪ್ರಗತಿಪರ ರೈತರು ಕೂಡ ರಸಾವರಿ ಪದ್ಧತಿಯನ್ನು ಕೂಡ ಅಳವಡಿಸ್ಕೊತಾ ಇದ್ದಾರೆ. ಯಾಕೆಂದರೆ ರಸಾವರಿ ಪದ್ಧತಿಯಲ್ಲಿ ಶೇಕಡ 50-60% ನಾವು ರಸಗೊಬ್ಬರಗಳನ್ನು ಉಳಿತಾಯ ಮಾಡ್ಬೋದು. ಇದಕ್ಕೂ ಕೂಡ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತೆ. ಇಲ್ಲಿ ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳು ಈಗ 19 ಆಗಿರ್ಬೋದು, 17 ಆಗಿರ್ಬೋದು, ಇದನ್ನೆಲ್ಲ ನೀವು ಸಮಕಂತುಗಳಲ್ಲಿ, ಯಾಕೆಂದರೆ ಕೆಲವು ಭಾಗದಲ್ಲಿ 2 ತಿಂಗಳಿಗೊಮ್ಮೆ ನಾವು ಗೊಬ್ಬರಗಳನ್ನು ಅಡಿಕೆ ತೋಟದಲ್ಲಿ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ರೈತರು ಸರಿಸುಮಾರು 1 ಮರದಿಂದ 15-20 kg ಹಸಿ ಅಡಿಕೆಯನ್ನು ಪಡ್ಕೋತಾ ಇದ್ದಾರೆ. ಯಾಕೆಂದರೆ ಪ್ರತಿ 2 ತಿಂಗಳಿಗೊಮ್ಮೆ ಅವರು ಏನೋ ಗೊಬ್ಬರಗಳನ್ನು, ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ರಸಾವರಿ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಬಸ್ಸಿಗಾಲುವೆ ಖಂಡಿತವಾಗಿ ಮಾಡಿದ್ದಲ್ಲ, ಯಾಕೆಂದರೆ ಬಸ್ಸಿಗಾಲುವೆ ಯಾವ ಥರ ಮಾಡಬೇಕು ಅಂದರೆ ಒಂದು ಆರೋಗ್ಯಕರವಾದ ಬೆಳವಣಿಗೆಗಳನ್ನು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನೀರು ಎಲ್ಲೆಲ್ಲಿ ಬಸ್ ಹೋಗುತ್ತೆ, ಪ್ರತಿ 2 ಸಾಲುಗಳ ಮಧ್ಯದಲ್ಲಿ 1 ಸಾಲನ್ನ ನಾವು ಒಂದು ಗಾಲುವೆ ಮಾಡಬೇಕಾಗುತ್ತೆ. ಸೊ ನಿಂತಿದ್ದ ನೀರೆಲ್ಲ ಮುಂದಕ್ಕೆ ಹೋಗಬೇಕು. ಜೊತೆಗೆ ಆಳವಾಗಿ ಭಾಳ ಮುಖ್ಯ. ಸೊ 15-30 cm ಆಳವಾಗಿ ನಾವು ಬಸ್ಸುಗಾಲುವೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ನಮಗೆ ಮಳೆಗಾಲದಲ್ಲಿ ಇದ್ರದ್ದು ಸಮಸ್ಯೆ ಆಗಲ್ಲ. ಬೇಸಿಗೆ ಕಾಲದಲ್ಲಿ ನೀವೇನು ಮಾಡಬೇಕು, ಆ ಬಸ್ಸುಗಾಲನ್ನ ಸ್ವಚ್ಛ ಮಾಡ್ತಾ ಇರಬೇಕು. ಸ್ವಚ್ಛ ಮಾಡಿದಷ್ಟು ನೀವು ಎಲ್ಲೆಲ್ಲಿ ಕೊಳೆಯತಕ್ಕ ವಸ್ತುಗಳಿರ್ತವೆ, ಸೊ ಅದನ್ನೆಲ್ಲ ನೀವು ಆ ಭೂಮಿಗೆ ಸೇರಿಸಿದ್ದೇ ಆದಲ್ಲಿ ನಮಗೆ ಒಳ್ಳೆ ಇಳುವರಿನ ಕೂಡ ನಿರೀಕ್ಷಣೆ ಮಾಡ್ಬೋದು. ಈ ಹಿಡಮಂಡಿಗೆ ರೋಗ ಅಂತಾರಲ್ಲ, ಸೊ ಅದೇ ಹಳದಿ ರೋಗ ಅಂತ ಹೇಳ್ತೀವಿ, ಅದು ಹಿಡಿಮುಣಿಗೆ ರೋಗ ಅಂತ ಹೇಳ್ತೀವಿ, ಅದು ಎಲೆ ರೋಗನೇ ಹಿಡಿಮುಂಡೆ ರೋಗ ಅಂತ. ಸೊ ಅದಕ್ಕೆ ರೈತರು ಏನಂತಂದ್ರೆ, ನಾನು ಮೊದಲು ಹೇಳ್ದಂಗೆ ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸ್ಬೇಕು. ಯಾಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಬೇಕು ಅಂದರೆ ನಾವು ಸರಿಯಾಗಿ ಕಾಲಕಾಲಕ್ಕೆ ಗೊಬ್ಬರಗಳನ್ನು ಹಾಕಬೇಕು. ಆಮೇಲೆ ಇಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಲ್ಲಿ ಕೂಡ ಒಂದು ಸ್ವಲ್ಪ ಹಳದಿ ರೋಗ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಆ ಒಂದು ಬಸ್ಸಿಗಾಲುವೆ ಮತ್ತು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮತ್ತು ಬೇವಿನಿಂಡಿ ಯಥೇಚ್ಛವಾಗಿ, ಜೊತೆಗೆ ಜೈವಿಕ ಗೊಬ್ಬರಗಳು. ಸೊ ನಮ್ಮ ಭೂಮಿಗೆ ಈಗ ಬೇವಿನಿಂಡಿ ಹಾಕಬೇಕು ಅಂದಾಗ ಒಂದು 100 kg ಬೇವಿನಿಂಡಿಗೆ ಒಂದು 1 kg ಟ್ರೈಕೋಡೋಮಾ, ಸುಡೋಮೋನಸು ಅಥವಾ ಆರ್ಕೋಮೈಕ್ರೋಬಲ್ ಕನ್ಸರ್ಷಿಯಾ ಇದನ್ನೆಲ್ಲ ಸ್ವಲ್ಪ ಮಿಶ್ರಣ ಮಾಡಿ ನೆರಳಲ್ಲಿಟ್ಟು ತೇವಾಂಶ ಕಾಪಾಡಿಕೊಂಡು ಆ ಮಿಶ್ರಣವನ್ನು 1 kg ನಾವು ಆ ಭೂಮಿಗೆ ಸೇರಿಸಿದಾಗ ಖಂಡಿತವಾಗಿ ಈ ಒಂದು ಪ್ಯಾಥೋಜೆನ್ಸ್ ಅಥವಾ ಬೇರೆ ಬೇರೆ ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸಿಂದನೂ ಕೂಡ ಇಡಿಮುಂಡಿಗೆ ರೋಗ ಬರ್ತಾ ಇದೆ. ಅಂದರೆ ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡಲ್ಲ. ಸೊ ಇವೆಲ್ಲ ಅದರಿಂದ ಹಿಡಿದು, ಜೊತೆಗೆ ನಾನು ಮೊದಲು ಹೇಳಿದೆ ಮೆಟಲಾಕ್ಸಿಲ್ MZ ನಾವು ಭೂಮಿಗೆ ಸುರಿಯೋದ್ರಿಂದ ಒಂದು ಮರಕ್ಕೆ ಸರಿಸುಮಾರು 8-10 liters ಮೆಟಲಾಕ್ಸಿಲ್ MZ 3 g/L ಭೂಮಿಗೆ ಸೇರಿಸೋದ್ರಿಂದ ಕೂಡ ಇಡಿಮುಂಡಿಗೆ ರೋಗನ ನಾವು ಹತೋಟಿ ಮಾಡ್ಬೋದು. ಹೊಸ ರೋಗ ಮತ್ತು ಕೀಟಗಳೇನು ಕಾಣಿಸ್ಕೊಂಡಿಲ್ವಾ ಕಳೆದ ಸಾಲಿನಲ್ಲಿ? ಖಂಡಿತವಾಗಿ ಒಂದು ರೋಗ ಅಂದರೆ ಬಿಳಿ ನೊಣದ ಹಾವಳಿ ರೈತರಿಗೆ ತೆಂಗು ಅಡಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ. ಸೊ ಅದರ ರೈತರು ಅದ್ರ ಬಗ್ಗೆ ಏನು ಭಯ ಪಡಬೇಕಾಗಿಲ್ಲ. ಏನು ಮಾಡಬೇಕು ಅಂದರೆ, ಒಂದು ಮೋಹಕ ಬಲೆಗಳು ಅಂತ ಸಿಗ್ತವೆ ಇಲ್ಲಿ ತರಕಾರಿ ಬೆಳೆಗಳಿಗೆಲ್ಲ, ಎಲ್ಲೋ ಸ್ಟಿಕ್ಕಿಂಗ್ ಟ್ರಾಪ್ ಅಂತ ಹೇಳ್ತೀವಿ. ಸೊ ಅದನ್ನು ಅಲ್ಲಿ ಅಂಟಿಸ್ಬಿಡ್ಬೇಕು. ಆ ಹೆಣ್ಣು ಹುಳುಗಳೆಲ್ಲ ಅಲ್ಲಿಗೆ ಹತೋಟಿ ಆಗ್ತವೆ, ಯಾಕಂದರೆ ಅದರ ರಸವನ್ನು ಇರ್ತಾ ಇರ್ತವೆ ಎಲೆಗಳಲ್ಲಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಮಳೆಗಾಲದಲ್ಲಿ ಜಾಸ್ತಿ ತೊಂದರೆ ಕೊಡಲ್ಲ, ಬೇಸಿಗೆ ಕಾಲದಲ್ಲಿ ಮಾತ್ರ ಒಂದು ಈ ಒಂದು ಬಿಳಿ ನೊಣ ಹಾವಳಿ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನೀವು ಹಳದಿ ಕಲರ್ ಡ್ರಾಯಿಂಗ್ ಶೀಟ್ಸು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಹಳದಿ ಕಲರ್ ಬಟ್ಟೆಗಳು ಸಿಕ್ಕಿದಾಗ ಅದಕ್ಕೆ ಹರಳೆ ಎಣ್ಣೆಗಳನ್ನು ಹದ್ದುಬಿಟ್ಟು ಅಲ್ಲಲ್ಲೇ ಅಂಟಿಸ್ಬಿಟ್ರೆ ಖಂಡಿತವಾಗಿ ಈ ಒಂದು ರುಗೋಸ್ ವೈಟ್ ಫ್ಲೈಸ್ ಅಂತ ಏನು ಹೇಳ್ತೀವಿ ಬಿಳಿ ನೊಣ, ಅದನ್ನು ಹತೋಟಿ ಮಾಡ್ಬೋದು. ಅದು ಬೇಸಿಗೆನಲ್ಲಿ ಜಾಸ್ತಿ? ಹೌದು, ಖಂಡಿತವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ. ಸೊ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗಂಥ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಅದು ತೊಂದರೆಯನ್ನಂತೂ ಕೊಡೋದಿಲ್ಲ ಸರ್. ಅಡಿಕೆ ಮತ್ತು ತೆಂಗು ಎರಡನ್ನೂ ಒಟ್ಟಿಗೆ ಬೆಳಿಬೇಡಿ ಅಂತ ನೀವು ವಿಜ್ಞಾನಿಗಳು ಹೇಳ್ತೀರಿ, ಆದರೆ ರೈತರಿಗೆ ಏನೋ ಪ್ರೀತಿ ಜಾಸ್ತಿ. ತೆಂಗನ್ನು 40 ಅಡಿ ಅಂತರದಲ್ಲಿ ಹಾಕಿ ಮಧ್ಯದಲ್ಲಿ 2 ಸಾಲ ಅಡಿಕೆ ಹಾಕ್ಬೋದಾ ಅಂತ ಕೇಳ್ತಾರೆ. ಇಲ್ಲ, ಸುತ್ತ ತೆಂಗು ಹಾಕತೀವಿ, ಮಧ್ಯದಲ್ಲಿ ಅಡಿಕೆ ತೋಟ ಮಾಡ್ತೀವಿ, ಮಾಡ್ಬೋದಾ ಅಂತ ಕೇಳ್ತಾರೆ. ನಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ರೈತರು ಒಂದು ಏನು ಮನಗಾಣಬೇಕು, ಸುತ್ತ ಹಾಕೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಸೊ ಜೊತೆಗೆ ಹಾಕಂದ್ರೆ ಸ್ವಲ್ಪ ಸಮಸ್ಯೆ. ಅಂದರೆ ಒಂದೇ ಕಾಲದಲ್ಲಿ 2 ಅಡಿಕೆ ಮತ್ತು ತೆಂಗನ್ನು ಹಾಕೋದು ತಪ್ಪು. ಅಥವಾ ಒಂದು 10-15 ವರ್ಷ ತೆಂಗು ಆದಮೇಲೆ ಅಡಿಕೆನ 2 ಸಾಲ ಮಧ್ಯ ಹಾಕೋದ್ರಿಂದ ಸಮಸ್ಯೆ ಇಲ್ಲ. ನಾವು ಹೇಳ್ತಿರೋದು ಅಂದರೆ ಒಂದೇ ಟೈಮಲ್ಲಿ ಅಡಿಕೆ ಮತ್ತು ತೆಂಗನ್ನ ನೀವು ನಾಟಿ ಮಾಡಕ್ಕೆ ಹೋಗ್ಬಿಡಿ. ಒಂದು ವೇಳೆ ತೆಂಗು 10-15 ವರ್ಷ ಆಗಿದ್ರೆ ಸೊ 2 ಸಾಲಿಗಿಂತ 1 ಸಾಲ ನೀವು ಹಾಕೊಂಡು ಬೇರೆ ಬೇರೆ ಮಿಶ್ರ ಬೆಳೆಗಳು, ಸುಮಾರು ಮಿಶ್ರ ಬೆಳೆಗಳಿದೆ, ಆ ಮಿಶ್ರ ಬೆಳೆಗಳನ್ನು ಹಾಕಿದ್ದೆ ಆದಲ್ಲಿ ನಮ್ಮ ರೈತರಿಗೆ ವರ್ಷ ಪೂರ್ತಿ ಆದಾಯ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ ಜಾಯಿಕಾಯಿಂದ ಭಾಳ ಮುಖ್ಯವಾದ ಬೆಳೆ. ಸೊ ಎಲ್ಲರೂ ಜಾಯಿಕಾಯಿ ಅಥವಾ ನಮ್ಮದು ಏನು ಮೆಣಸನ್ನು ನೀವು ತುಂಬ ನಾವು ಅಡಿಕೆ ತೋಟದಲ್ಲಿ ಹಬ್ಬಿಸಿದಾಗ ರೈತರಿಗೆ ಯಥೇಚ್ಛವಾಗಿ ಲಾಭ ಕಂಡುಬರ್ತಾ ಇದೆ. ಈ ಜಾಯಿಕಾಯಿ ಬಗ್ಗೆನೂ ತುಂಬ ಕೇಳ್ತಾರೆ. ಹೌದು, ಈಗ ಎಲ್ಲಿಂದ ಅವರು ತರಬಹುದು ಅಂತೀರಿ ಈ ಜಾಯಿಕಾಯಿ ಸಸಿಗಳನ್ನು? ಅಪ್ಪಂಗಳದಲ್ಲೂ ಕೂಡ ಸಿಗ್ತಾ ಇದೆ ಜಾಯಿಕಾಯಿ. ಅದಲ್ಲದೇ ನಮ್ಮದು ISR ಕ್ಯಾಲಿಕಟ್ ಅಂತಿದೆ, ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ. ಸೊ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು 10-15 ಜನ ರೈತರು ಜೊತೆಗೂಡಿ ತಂದಿದ್ದೆ ಅದಲ್ಲಿ. ಸೊ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೀವು ಕೊಡ್ತೀವಿ, ಅಲ್ಲೂ ಕೂಡ ನೀವು ಒಳ್ಳೆ ಉತ್ಕೃಷ್ಟವಾದ ಜಾಯಿಕಾಯಿಗಳನ್ನು ಕೊಡ್ತಾರೆ. ಅದಲ್ಲದೇ ಪ್ರಗತಿಪರ ರೈತರು, ಸೊ ನಮ್ಮ ಅರಸೀಕೆರೆ ಭಾಗದಲ್ಲಿ ಜವಾಗಲ್ ಅಂತ ಒಂದು ಪ್ರದೇಶ ಇದೆ, ಸೊ ಮಂಜುನಾಥ್ ಅಂತ ಅವರು ಕೂಡ ಉತ್ಕೃಷ್ಟವಾಗಿ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ನೀಡ್ತಾ ಬಂದಿದ್ದಾರೆ. ಸೊ ಪ್ರೈವೇಟ್ ನರ್ಸರಿಗಿಂತ ನಾವು ಹೇಳೋದು ಕೇಂದ್ರ ಪುರಸ್ಕೃತ ಅಥವಾ ರಾಜ್ಯ ಪುರಸ್ಕೃತ ಸಂಸ್ಥೆಗಳಿಂದ ನೀವು ಜಾಯಿಕಾಯನ್ನು ಖರೀದಿ ಮಾಡಿದ್ದೆ ಅದಲ್ಲಿ. ಯಾಕಂದರೆ ಅದು ಸಮಸ್ಯೆ ಅಂದರೆ ಗಂಡು ಮತ್ತು ಹೆಣ್ಣುಗಳ ಸಂಖ್ಯೆ ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕಾಗುತ್ತೆ, ಅನುಪಾತನ ನಾವು ಮಾಡಲೇಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಕಾಯಿಗಳನ್ನು ಪಡೆಯೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲಿ ಒಂದು ಸಂಸ್ಥೆಗಳಿದೆ ಅಲ್ಲಿ ಮಾತ್ರ ನೀವು ಖರೀದಿ ಮಾಡಬೇಕಾಗುತ್ತೆ. ಅಂದರೆ ಈಗ ಸಂಸ್ಥೆಗಳಿಗಾದರೂ ಹೋಗಬೇಕು, ಇಲ್ಲಾಂದರೆ ಒಳ್ಳೆ ರೈತರುಗಳು ಏನಾದರೂ ಅಭಿವೃದ್ಧಿ ಮಾಡಿ ಸಸಿಗಳನ್ನು ಮಾಡ್ತಾ ಇದ್ರೆ ಅವ್ರ ಹತ್ರ ಖರೀದಿ ಮಾಡಬಹುದು. ಖಂಡಿತವಾಗಿ ಖರೀದಿ ಮಾಡಲ್ವಾ? ಹೌದು ಸರ್. ಈಗ ಅಡಿಕೆ ತೋಟಕ್ಕೆ ತುಂಬಾ ಸೂಕ್ತವಾಗಿ ಹೊಂದ್ಕೊಳ್ಳೋದು ಕಾಳುಮೆಣಸು ಮತ್ತು ವಿಳ್ಯದೆಲೆ. ಹೌದು ಸರ್. ಈಗ ನಮ್ಮ ಭಾಗಕ್ಕೆ ಬಯಲುಸೀಮೆ ಪ್ರದೇಶಕ್ಕೆ ತಾವು ಯಾವ ಕಾಳುಮೆಣಸನ್ನ ಶಿಫಾರಸು? ಪನೀರ್ 4 ಅಂತ ಒಂದು ತಳಿ ಇದೆ. ಸೊ ಪನೀರ್ 4 ಅನ್ನ ಅಥವಾ ಪನೀರ್ 3 ಎರಡೂ ತಳಿಗಳು ಬಹಳ ಉತ್ಕೃಷ್ಟವಾಗಿ ನಮ್ಮ ಭಾಗದಲ್ಲಿ, ಎಸ್ಪೆಷಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ರೈತರು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಸೊ ಅಲ್ಲೆಲ್ಲಿ ಗಿಡ ಲಭ್ಯತೆ ಇದೆ, ನಾನು ಮೊದಲು ಹೇಳದಂಗೆ ಅಪ್ಪಂಗಳ ಅಂತ ಒಂದು ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಕೂಡ ಪನೀರ್ 3 ಪನೀರ್ 4 ಅನ್ನ ತಳಿಗಳನ್ನು ರೈತರಿಗೆ ನೀಡ್ತಾ ಬಂದಿದ್ದಾರೆ. ಸೊ ಅವರು ಕೂಡ ಮಳೆಗಾಲದಲ್ಲಿ ಮಾತ್ರ ಇದನ್ನು ಹಾಕಬೇಕು, ಯಾಕೆಂದರೆ ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಿ, ಸಡನ್ ಆಗಿ ಸುತ್ತೋಗುತ್ತೆ. ಸೊ ಅಂಥದನ್ನ ತಡ್ಕೊಳ್ಳೋಂಥ ಕೆಪಾಸಿಟಿ ಸ್ವಲ್ಪ ಪನೀರ್ 4ಗಿದೆ. ಹಾಗಾಗಿ ಪನೀರ್ 4 ಅಂತ ತಳಿಗಳನ್ನು ನೀವು ಖರೀದಿ ಮಾಡಿ ಸೊಪ್ಪಂಗಳದಲ್ಲಿ ನೀವು ನಾಟಿ ಮಾಡಿದ್ದೆ ಅದಲ್ಲಿ ಒಳ್ಳೆ ಇಳುವರಿನ ನಾವು ಪಡ್ಕೋ. ವಿಳ್ಯದೆಲೆ, ವಿಳ್ಯದೆಲೆ ನಮ್ಮ ಮೈಸೂರು ಭಾಗದಲ್ಲಿ ತೋಟಗಾರಿಕಾ ಇಲಾಖೆಯವರು ವಿಳ್ಯದೆಲೆಯನ್ನು ಕೂಡ ಸಸಿಗಳನ್ನು ಮಾಡಿ ರೈತರಿಗೆ ಮೈಸೂರು ಚಿಗರಲೆ ಮೈಸೂರು ವಿಳ್ಯದೆಲೆನ ಉತ್ಕೃಷ್ಟವಾಗಿ ಉತ್ಪಾದನೆ ಮಾಡಿ ನಮ್ಮ ಎಲೆಚನಹಳ್ಳಿ ಫಾರಂನಲ್ಲಿ ರೈತರಿಗೆ ನೀಡ್ತಾ ಬಂದಿದ್ದಾರೆ. ಯಾರು ಆಸಕ್ತಿ ರೈತರು ಇದ್ರೆ ಕೂಡ ಖಂಡಿತವಾಗಿ ನಮ್ಮ ಸಂಪರ್ಕ ಮಾಡಿದಾಗ ಆ ಒಂದು ಸಸಿ ಕಾಂಡನ ನಾವು ಕೊಡ್ತೀವಿ, ಅವರು ಹೋಗಿ ನಾಟಿ ಮಾಡ್ಬೋದು. ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಏಲಕ್ಕಿ ಬೆಳೆಯೋ ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿದೆ. ಈ ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಎಲ್ಲ ಏಲಕ್ಕಿನ ಯಾಕೆ ಬೆಳಿಬಾರ್ದು ಅಂತೇಳಿ ಬಹಳಷ್ಟು ಜನ ಬೆಳೆದು ಯಶಸ್ವಿ ಕೂಡ ಆಗಿದ್ದಾರೆ. ಮಲೆನಾಡಿನ ತೋಟನೇ ಮಾಡ್ಕೊಂಡಿರುವಂತಹ ಬಯಲು ಪ್ರದೇಶದ ಕೃಷಿಕರನ್ನು ನೋಡಬಹುದು. ಅಡಿಕೆ ತೋಟದಲ್ಲಿ ಏಲಕ್ಕಿಯನ್ನು ಸಜೆಸ್ಟ್ ಮಾಡ್ತೀರಾ? ಮಾಡಬಹುದಾ? ಖಂಡಿತವಾಗಿ. ನೀವು ಹೇಳದಂಗೆ ನಮ್ಮ ಏಲಕ್ಕಿ ತೋಟದಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ರೈತರು ಯಶಸ್ವಿ ಆಗಿದ್ದಾರೆ. ಸೊ ಇಲ್ಲಿ ಸರಿ ಸುಮಾರು 800-900 mm ಮಳೆ ಆಗ್ತಾ ಪ್ರದೇಶದಲ್ಲಿ ಕೂಡ ನಾವು ಬೆಳಿಬೋದು. ಬಟ್ ನೆರಳಿರಬೇಕು. ಸೊ ಅಡಿಕೆ ಅಥವಾ ತೆಂಗಿಗೆ 10-15 ವರ್ಷ ಆಗಿರಬೇಕು. ಅಂಥ ಒಂದು ತೋಟದಲ್ಲಿ ಮಾತ್ರ ನಾವು ಈ ಒಂದು ಕಾಡಮಮ್ ಅಥವಾ ಏಲಕ್ಕಿ ಅಂತ ಹೇಳ್ತೀವಿ ಅದನ್ನು ಮಾತ್ರ ನಾಟಿ ಮಾಡಬೇಕಾಗುತ್ತೆ. ಸೊ ಅದ್ರ ಬಾರ್ಡರ್ ಸುತ್ತ ನಾವು ಅಡಿಕೆ ಸುತ್ತ ನಾವು ಬೇರೆ ಬೇರೆ ಈಗ ಅಕ್ಸೆ ಆಗಿರ್ಬೋದು ಅಥವಾ ನಿಂಬೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸುತ್ತ ಬೇರೆ ಬೇರೆ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳನ್ನ ಸುತ್ತ ಹಾಕ್ಬಿಟ್ಟು ಒಳಗಡೆ ನಾವು ಅಂದರೆ ವಾತಾವರಣನ ನಾವು ಕಲ್ಪಿಸ್ಕೋಬೇಕು ಅಂದರೆ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವು ಈ ಒಂದು ಕಾಡಮಮ್ ಬೆಳಿಬೇಕಾದ್ರೆ ತಂಪಾಗಿರ್ಬೇಕು. ತಂಪಾಗಿರ್ಬೇಕು ಅಂದರೆ ಸರಿ ಸುತ್ತ ನಾವು ಅರಣ್ಯ ಇಲಾಖೆ ಗಿಡಗಳನ್ನು ನಾವು ಬೆಳೆದಿದ್ದೆ ಆದಲ್ಲಿ ಖಂಡಿತ ನಮ್ಮ ಬಯಲು ಪ್ರದೇಶದಲ್ಲೂ ಕೂಡ ಒಂದು ಏಲಕ್ಕಿ ಬೆಳೆ ಬಹಳ ಸೂಕ್ತವಾದ ಬೆಳೆಯಾಗಿ ಪರಿವರ್ತನೆಗೊಂಡಿದೆ. ಸಕಲೇಶ್ಪುರದಲ್ಲಿರೋ ಸಾಂಬಾರು ಮಂಡಳಿ ಕಚೇರಿನ ಸಂಪರ್ಕ ಮಾಡಿದ್ರೆ ಒಳ್ಳೆ ಅಲ್ವಾ? ಮೆಣಸು ಮತ್ತೆ ಏಲಕ್ಕಿ ಅಲ್ಲೂ ಕೂಡ ಲಭ್ಯತೆ ಇದೆ ಸರ್. ಈಗ ಅಡಿಕೆ ಉತ್ಪಾದನಾ ವೆಚ್ಚ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು, ಮತ್ತು ಉತ್ಪಾದಕತೆನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೇರೆ ಇನ್ನೇನಾದರೂ ಮಾರ್ಗಗಳಿದೆಯಾ ಸರ್? ಮಾರ್ಗಗಳಂದರೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕು ಅಂತಂದರೆ ರೈತರು ಅನಾವಶ್ಯಕವಾಗಿ ಬೇರೆ ಬೇರೆ ಗೊಬ್ಬರಗಳನ್ನು ಸುಮ್ಮನೆ ಅಂದರೆ ಯಾವುದೋ ಒಂದು ಆಗ್ರೋ ಕೆಮಿಕಲ್ಸ್ಗೆ ಹೋಗಿ ಸುಮ್ಮನೆ ಗೊಬ್ಬರಗಳು ಅಥವಾ ಔಷಧಿಗಳನ್ನು ಸಿಂಪಡಣೆ ಮಾಡೋದು ಖಂಡಿತವಾಗಿ ಅನಾವಶ್ಯಕವಾಗಿ ಖರ್ಚಾಗುತ್ತೆ. ಸೊ ಹಾಗಾಗಿ ನೇರವಾಗಿ ರೈತರು ನಮ್ಮನ್ನು ಸಂಪರ್ಕ ಮಾಡಿದಾಗ ಅಥವಾ ಯಾವುದು ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಶ್ವವಿದ್ಯಾಲಯ ಇವರ ನೇರವಾಗಿ ಸಂಪರ್ಕ ಮಾಡಿದಾಗ ಸೊ ಖಂಡಿತವಾಗಿ ಅದು ತಗಲೋ ವೆಚ್ಚವನ್ನು ನಾವು ಕಡಿಮೆ ಮಾಡ್ಬೋದು. ಮತ್ತು ಸಾವಯವ ಪದ್ಧತಿಯಲ್ಲಿ ಕೂಡ ಅಡಿಕೆ ಮತ್ತು ತೆಂಗಿನ ತೋಟನ ಬೆಳೆದಾಗ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಮೊದಲು ಹೇಳ್ದಂಗೆ ಅನಾವಶ್ಯಕವಾಗಿ ರೈತರು ಈ ಶಿಲೀಂದ್ರನಾಶಕ ಅಥವಾ ಕೀಟನಾಶಕ ಅಥವಾ ವೀಡಿಸೈಡ್ಸ್ ಅಂತ ಹೇಳ್ತೀವಿ ಸೊ ಅಂಥದ್ದನ್ನೆಲ್ಲ ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿನೂ ಕೂಡ ಹಾಳಾಗುತ್ತೆ, ರೈತರದು ತಗಲೋ ವೆಚ್ಚ ಕೂಡ ಜಾಸ್ತಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಅಂತರ ಬೆಳೆಗಳನ್ನು ಬೆಳೆದು ಸೊ ಅಂತರ ಬೆಳೆ ಬೆಳೆದಾಗ ನಮ್ಮ ಮಣ್ಣು ತುಂಬ ಫಲವತ್ತತೆಯಿಂದ ಕೂಡಿರುತ್ತೆ. ಖಂಡಿತವಾಗಿ ಅದೇ ಕೂಡ ಪುನರ್ಬಳಕೆ ಮಾಡೋದ್ರಿಂದ ನಮ್ಮ ಮಣ್ಣು ಸಂರಕ್ಷಣೆಯೂ ಕೂಡ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸೊ ಅಂತರ ಬೆಳೆಗಳನ್ನು ಬೆಳೀರಿ. ಏನೇ ಸಮಸ್ಯೆಗಳಿದ್ದರೂ ಕೂಡ ರೋಗ ಕೀಟ ಅಥವಾ ಬೇರೆ ಬೇರೆ ಸಮರ್ಪಕ ಏನೋ ಪೋಷಕಾಂಶ ನಿರ್ವಹಣೆ ಮಾಡೋದ್ರಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದಾಗ ಸೊ ಖಂಡಿತವಾಗಿ ನಾವು ಅದು ಸಿದ್ಧಕುಮಾರೆ ಅಡಿಕೆನ ಯಾರೇ ಬೆಳೆದ್ರೂ ಆರಂಭದಲ್ಲಿ ಅವ್ರ ಸಮಸ್ಯೆ ಇರೋದು ಒಂದೇ, ಅದು ಏನು ಕಾಯಿಗಳು ಉದುರ್ತವೆ ಅಂತ. ಹೌದು, ಅದು ಮೊದಲನೇದು. ಎರಡನೇದು ಉದುರಿದ ಕಾಯಿಗಳ ತುದಿ ಒಡೆದಿರುತ್ತೆ ಅಂತ, ಹಳ್ಳಿ ಕಡೆ ಅಂಡೋಡ್ಕ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದರ ಸಮಸ್ಯೆ ಎರಡು ಬಹಳ ವಿಶೇಷವಾಗಿ ಅಡಿಕೆ ಬೆಳೆಗಾರರು ಹೇಳ್ತಾರೆ. ಇದಕ್ಕೇನು ಕಾರಣ, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ನಾವು ಹಲವಾರು ತೋಟಗಳಿಗೆ ಸಮೀಕ್ಷೆ ಮಾಡಿದಾಗ ಖಂಡಿತವಾಗಿ ಇದೊಂದು ದೊಡ್ಡ ಸಮಸ್ಯೆ ರೈತರಿಗೆ. ನಾನು ಮೊದಲು ಹೇಳ್ದಂಗೆ ರೈತ ಬಂದವರು ಬೇಸಿಗೆ ಕಾಲದಲ್ಲಿ ಸರಿಯಾಗಿ ನೀರನ್ನು ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡಲ್ಲ ಅಂತಿದ್ದ ಭಾಗದಲ್ಲಿ ಖಂಡಿತವಾಗಿ ನಮಗೆ ಕಾಯಿಗಳು ಒಡಿತವೆ. ಸೊ ಜೊತೆಗೆ ಸೂರ್ಯನ ಕಿರಣಗಳು ಕಾಂಡದ ಮೇಲೆ ಬಿದ್ದಾಗ ಅಥವಾ ಕಾಯಿಗಳ ಮೇಲೆ ಬಿದ್ದಾಗ ಖಂಡಿತವಾಗಿ ಅದು ಕಾಯಿಗಳು ಒಡಿತವೆ. ಜೊತೆಗೆ ಇನ್ನೊಂದು ಕಾರಣ ಏನಂತಂದರೆ ನಮ್ಮ ಭೂಮಿಯಲ್ಲಿ ಸರಿಯಾಗಿ ಪೋಷಕಾಂಶ ಸರಿಯಾಗಿ ನಿರ್ವಹಣೆ ಮಾಡಲ್ಲ. ಯಾಕೆಂದರೆ ಪೊಟ್ಯಾಶ್ ಮತ್ತು ಬೋರಾಕ್ಸು ಕೊರತೆ ಇದ್ದಾಗ ಖಂಡಿತವಾಗಿ ಕಾಯಿಗಳು ಒಡೆಯುವ ಸಂಖ್ಯೆ ಜಾಸ್ತಿ. ಸೊ ಆ ನಿಟ್ಟಿನಲ್ಲಿ ನಾನು ಪ್ರತಿ ಗಿಡಕ್ಕೆ ಅಂದರೆ ಮಳೆಗಾಲದಲ್ಲಿ 300 ಗ್ರಾಮಷ್ಟು ಪೊಟ್ಯಾಶು 50 ಗ್ರಾಮಷ್ಟು ಬೋರಾಕ್ಸನ್ನು ನಾವು ಭೂಮಿಗೆ ಕೊಟ್ಟಿದ್ದೇ ಆದಲ್ಲಿ ಸೊ ಖಂಡಿತವಾಗಿ ಆ ಒಂದು ಇದನ್ನು ನಾವು ಹತೋಟಿ ಮಾಡ್ಬೋದು. ಜೊತೆ ಕಾಯಿಗಳು ಮುಂದೆ ತುದಿಯಾಗಿ ಕಪ್ಪಾಗಿ ಯಾಕೆ ಆಗ್ತವೆ ಅಂತಂದರೆ ಅದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಸೊ ಆಗಿನ ನಿಟ್ಟಿನಲ್ಲಿ ಅದಕ್ಕೆ ಪ್ರಾರಂಭಿಕ ಹೂಗೊಂಚಲ ಹಂತದಲ್ಲೇ ನೀವು ಕಾಪರ್ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಂಗೆ ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಹೂಗೊಂಚಲಿಗೆ. ಸೊ ಅದನ್ನು ಎರಡನ್ನೂ ಕೂಡ ನಾವು ಹತೋಟಿ ಮಾಡಿ ಯಶಸ್ವಿಯಾಗಿ ನಾವು ಅಡಿಕೆ ತೋಟನ ನಿರ್ಮಾಣ ಮಾಡ್ಬೋದು. ಲಘು ಪೋಷಕಾಂಶದ ಕೊರತೆ ಅಂತಾರೆ, ಹೌದಾ? ಹೌದು ಸರ್, ಅದಕ್ಕೆ ಬೋರಾಕ್ಸ್ ಅಂತ 50% 50 ಗ್ರಾಮ್ ಅಂತ ಹೇಳಿದ್ದೀವಿ ಬೋರಾಕ್ಸ್. ಅಥವಾ ಈ ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಅಂತ ಬತ್ತಾವಲ್ಲ, ಅವನ್ನೇನಾದ್ರು ಕೊಡ್ಬೋದಾ ಅಥವಾ ಅದನ್ನು ಕೊಡೋದು ಸುಮ್ಮನೆ ವೆಚ್ಚ ಜಾಸ್ತಿ ಆಗುತ್ತೆ? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಮಗೇನಾಗುತ್ತೆ, ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಪಾತ್ರ ಭಾಳ ಪ್ರಮುಖವಾಗಿ ಇದೆ. ಸೊ ಆ ನಿಟ್ಟಿನಲ್ಲಿ ISR ಕ್ಯಾಲಿಕಟ್ ಅವರು ಒಂದು ಅರೇಕಾ ಸ್ಪೆಷಲ್ ಅಂತ ಬಿಡುಗಡೆ ಮಾಡಿದ್ದಾರೆ. ಸೊ ಅರೇಕಾ ಸ್ಪೆಷಲ್ ಏನಿರುತ್ತೆ ಅಂದರೆ ಈಗ ಬೋರಾಕ್ಸು, ಜಿಂಕ್ ಸಲ್ಫೇಟು, ಫೆರಾಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು, ಸೊ ಎಲ್ಲ ಮಿಶ್ರಣಗಳನ್ನು ಒಂದು ಅರೇಕಾ ಸ್ಪೆಷಲ್ ಅಂತ ಹೇಳ್ತೀವಿ. ಏನು ಈಗ ತರಕಾರಿ ಬೆಳೆಗೆ ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳ್ತೀವಿ, ಸೊ ಬಾಳೆಗೆ ಬನಾನಾ ಸ್ಪೆಷಲ್ ಅಂತ ಹೇಳ್ತೀವಿ, ಸೊ ಮೆಣಸಿಗೆ ಪೆಪ್ಪರ್ ಸ್ಪೆಷಲ್ ಅಂತೇಳಿ. ಇದು ಒಂದು ಅರೇಕಾ ಸ್ಪೆಷಲ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ಹಂಗೆ ಏನು ಬುಡಕ್ಕೆ ಸುರಿದಾಗ, ಒಂದು 10 ಲೀಟ್ರ್ ಬುಡಕ್ಕೆ ಸುರಿದಾಗ ಅಥವಾ ಹೂಗೊಂಚಲ ಹಂತದಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಸಿಂಪಡಣೆ ಮಾಡಿದಾಗಲೂ ಕೂಡ ನಾವು ಆ ಒಂದು ಇಳುವರಿನ ಜಾಸ್ತಿ ಮಾಡಿ ಖಂಡಿತವಾಗಿ ಉತ್ಪಾದಕತೆನ ನಾವು ಜಾಸ್ತಿ ಮಾಡ್ಬೋದು. ಅಡಿಕೆಗೆ ಉತ್ತಮವಾದ ಧಾರಣೆ ಇರೋದ್ರಿಂದ ವರ್ಷ ವರ್ಷ ಅಡಿಕೆ ಬೆಳೆಯೋರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ತಾವೇ ಹೇಳಿದ ಹಾಗೆ 18-19 ಇದ್ದಂತಹ ವಿಸ್ತೀರ್ಣ ಇವಾಗ ಆಗಲೇ ದುಪ್ಪಟ್ಟಾಗಿ ಹೋಗಿದೆ. ಹೌದು ಸರ್, ಮತ್ತೆ ವಿಸ್ತೀರ್ಣ ಜಾಸ್ತಿನೂ ಆಗಬಹುದು. ಅಂದರೆ ಈ ಥರ ನಿರಂತರವಾಗಿ ವಿಸ್ತೀರ್ಣ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನದಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು? ರೈತರು ಮಣ್ಗಾಡಬೇಕು. ಉದಾಹರಣೆಗೆ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳಲ್ಲಿ ಸುಮಾರು ಮೌಲ್ಯವರ್ಧನೆ ಮಾಡ್ಬೋದು, ಅಡಿಕೆಯಲ್ಲಿ ಅಷ್ಟೊಂದು ಮೌಲ್ಯವರ್ಧನೆಗೆ ಅವಕಾಶ ಇರಲ್ಲ. ಯಾಕೆಂದರೆ ಸಂಶೋಧನೆಗಳು ನಡೀತಾ ಇದೆ. ಅಕುರಿಲಿ ಅಂತ ಒಂದು ಔಷಧಿ ಗುಣ ಇರೋದ್ರಿಂದ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇದೆ. ಅದು ಕೂಡ ಉತ್ತಮವಾಗಿ ನಮಗೆ ರಿಸಲ್ಟ್ಸ್ ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು, ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಅಡಿಕೆನ ಯಾರೂ ಸೇವಿಸಲ್ಲ. ಓನ್ಲಿ ನಮ್ಮ ಏಷ್ಯನ್ ಕಂಟ್ರೀಸ್ ಏನು ಹೇಳ್ತೀವಿ, ಮಲೇಷ್ಯಾ, ಇಂಡೋನೇಷ್ಯಾ, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಇವು ಯಥೇಚ್ಛವಾಗಿ ಅಡಿಕೆಯನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಎಕ್ಸ್ಪೋರ್ಟ್ ಅನ್ನೋದು ಭಾಳ ತುಂಬ ಕಡಿಮೆ. ಈ ಭಾಗದ ರಾಷ್ಟ್ರಗಳು ಮಾತ್ರ ಸ್ವಲ್ಪ ಎಕ್ಸ್ಪೋರ್ಟ್ ಮಾಡಿಕೊಂಡು ಅದನ್ನು ಬಳಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಆಹಾರ ಬೆಳೆಗಳನ್ನು, ಉದಾಹರಣೆಗೆ ತೆಂಗಾಗಿರ್ಬೋದು ಅಥವಾ ಬೇರೆ ಬೇರೆ ಸಾಂಬಾರು ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಸೊ ಇದನ್ನು ಉಪ ಬೆಳೆಗಳನ್ನು ಬೆಳೆದಾಗ ಮಾತ್ರ ರೈತರು ಯಶಸ್ವಿಗೆ ಕಾಣೋಕ್ಕೆ ಸಾಧ್ಯ. ಯಾಕೆಂದರೆ 42-62% ಅಷ್ಟು ರೈತರು ಬರೀ 1-1.5 ಎಕರೆಯಲ್ಲಿ ಅಡಿಕೆನ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಸುಮಾರು 780,000 ಹೆಕ್ಟರ್ ಪ್ರದೇಶದಲ್ಲಿ ಸರಿಸುಮಾರು ಸಣ್ಣ ಅತಿ ಸಣ್ಣ ರೈತರೇ ಹೆಚ್ಚಾಗಿ ಅಡಿಕೆನ ಬೆಳೀತಾ ಇದ್ದಾರೆ. ಹಾಗಾಗಿ ಅಡಿಕೆನ ನಿಲ್ಲಿಸಬೇಕು. ಅಡಿಕೆ ಬದಲಾಗಿ ತೆಂಗು, ತೆಂಗನ್ನು ಖಂಡಿತವಾಗಿ ಮಾಡಿದ್ರೆ ಈಗ ಒಂದು ಕೆ ಜಿಗೆ ಸರಿಸುಮಾರು 70-80 ರೂಪಾಯಿ ಅಷ್ಟು ಧಾರಣೆ ಇದೆ ರೈತರಿಗೆ. ಆ ನಿಟ್ಟಿನಲ್ಲಿ ಮೌಲ್ಯವರ್ಧನೆಗೆ ಸರಿಸುಮಾರು 60-70 ಪದಾರ್ಥಗಳನ್ನು ನಾವು ತೆಂಗಲ್ಲಿ ಮಾಡ್ಬೋದು. ಸೊ ಅಡಿಕೆಯಲ್ಲಿ ಸೆಂಟೆಡ್ ಸುಪಾರಿ ಅಥವಾ ಸ್ವಲ್ಪ ಬಣ್ಣ ತಯಾರಿಕೆಗೆ ಅಲ್ಲೆಲ್ಲ ಹೋಗ್ತಿರೋದು ಬಿಟ್ಟರೆ ಬೇರೆ ಅಷ್ಟೊಂದು ಉಪಯೋಗಗಳಿರಲ್ಲ. ಸೊ ಮುಂದಿನ ದಿನಗಳಲ್ಲಿ ರೈತರು ಈ ಥರ ಬೇರೆ ಬೇರೆ ಬೆಳೆಗಳಿಗೆ ಸ್ವಲ್ಪ ಗಮನ ಹರಿಸಿದಾಗ ಖಂಡಿತವಾಗಿ ನಮಗೆ ಅಡಿಕೆಯೂ ಇರಲಿ, ಆದರೆ ಅದೇ ಅತಿಯಾಗೋದು ಬೇಡ. ಹೌದು, ಖಂಡಿತವಾಗಿ ಸರ್. ಕೇಳುಗರೆ, ಮೇ 28ರಂದು ಬುಧವಾರ ಸಂಜೆ 6:50 ಕೃಷಿರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251-2582 ಹಾಗೂ 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಮೇ 28 ಬುಧವಾರ ಸಂಜೆ 6:50 ಕೃಷಿರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಿದ್ದಪ್ಪನವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9886821599. ಇನ್ನೊಮ್ಮೆ ಹೇಳ್ತೀರಾ? 9886821599. ಇನ್ನೂ ಒಂದು ಸರಿ ಹೇಳ್ಬಿಡಿ. 9886